ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು FM 100.6. ಸಮಯ 6:50:20. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ. ಇದೇ ತಿಂಗಳ 10, 11, 12 ಧಾರ್ಮಿಕ ಆಚರಣೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯಲಿವೆ. ಬನ್ನಿ, ಪವಿತ್ರ ಪುಣ್ಯಕ್ಷೇತ್ರದ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ 10, 11, 12. ರೈತ ಬಾಂಧವರೇ, ಈಗ ಶತಮಾನ ಕಂಡ ಭಾರತದ ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ರೈತರ ಅಭಿವೃದ್ಧಿಗೆ ಬ್ಯಾಂಕಿನ ಯೋಜನೆಗಳನ್ನು ಕುರಿತ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರಿನ ಕುವೆಂಪು ನಗರದಲ್ಲಿರುವ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ ಡಾ ಟಿಆರ್ ಅರುಣ್ ಮತ್ತು ಕೃಷಿ ಅಧಿಕಾರಿ ಆರ್ ಚಂದನ. ಇವರೊಂದಿಗೆ ಭಾಗವಹಿಸುತ್ತಾರೆ ಎನ್ ಕೇಶವಮೂರ್ತಿ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 2512582 ಹಾಗೂ 2515089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೇಳುಗರೆಲ್ಲರಿಗೂ ನಮಸ್ಕಾರ. ಶತಮಾನ ಕಂಡ ಭಾರತದ ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತರ ಅಭಿವೃದ್ಧಿಗೆ ಬ್ಯಾಂಕಿನ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಇವತ್ತು ನನ್ನೊಂದಿಗೆ ಇದ್ದಾರೆ ಮೈಸೂರಿನ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ ಡಾಕ್ಟರ್ ಟಿಆರ್ ಅರುಣ್ ಅವರು. ನಮಸ್ಕಾರ ಡಾಕ್ಟರ್ ಅರುಣ್ ಅವರೇ. ನಮಸ್ಕಾರ ಕೇಶವಮೂರ್ತಿ ಅವರೇ. ಹಾಗೆ ಬ್ಯಾಂಕಿನ ಕೃಷಿ ಅಧಿಕಾರಿ ಆರ್ ಚಂದನ ಅವರು ಕೂಡ ನನ್ನೊಂದಿಗೆ ಇದ್ದಾರೆ. ನಮಸ್ಕಾರ ಚಂದನ ಅವರೇ. ನಮಸ್ತೆ ಸರ್. ಕೇಳಿದ್ರೆ ಈಗ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು. ಬ್ಯಾಂಕಿನ ಮೂಲಕ ರೈತರ ಅಭಿವೃದ್ಧಿಗೆ ಇರುವಂತಹ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೋಬಹುದು. ಮೊದಲ ದೂರವಾಣಿ ಕರೆ ಎಲ್ಲಿಂದ ನೋಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್. ಹೇಳಿ ಸರ್, ಯಾರು ಎಲ್ಲಿಂದ? ಶ್ರೀನಗರ ತಾಲೂಕು ಸೋಸೈ ಗ್ರಾಮದಿಂದ ಎಸ್ ಮಾದೇವ್ ಶೆಟ್ಟರ್ ಮಾಡೋ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ. ನಮಸ್ಕಾರ ಶೆಟ್ಟರ್, ಹೇಳಿ. ಶತಮಾನೋತ್ಸವ ಆಚರಿಸಿರ್ತಕ್ಕಂತ ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕರಿಗೆ ನಮ್ಮ ಮೂಲಕ ಶುಭಾಶಯಗಳು ಗುರುಗಳ. ತುಂಬಾ ಧನ್ಯವಾದಗಳು. ನಿಮ್ಮಂತ ಗ್ರಾಹಕರಿಂದನೇ ಈ ಒಂದು 100 ವರ್ಷ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳ್ತೀನಿ. ನಮ್ದೇ ಪ್ರಶ್ನೆ ಇದೆ ಗುರುಗಳ. ಕೃಷಿ ಇಲಾಖೆಯವರು ನಮ್ಗೆ ಸಹಾಯಧನವನ್ನ 40, 50, 90 ಪ್ರಮಾಣದಲ್ಲಿ ಕೃಷಿ ಸಹಾಯದ ಯಂತ್ರ ತಗೋಬೇಕಾದ ಸಹಾಯಧನವನ್ನ ಕೊಡ್ತಾರೆ. ತಾವು ಹುಣಿಕೆ ಹಣವನ್ನ ಕಡಿಮೆ ಬಡ್ಡಿಲಿ ದೀರ್ಘಾವಧಿ ಸಾಲವಾಗಿ ಕೊಟ್ಟು ನಮ್ಗೆ ಕೃಷಿ ಪರಿಕರ ತಗೊಳಕ ಅವಕಾಶ ಉಂಟೆ ಅಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ಪ್ರಧಾನ ಮಂತ್ರಿಗಳ ಮುದ್ರಾ ಯೋಜನೆಯಲ್ಲಿ ಸಾಲ ಸೌಲಭ್ಯ ದೊರಕೋದು ನಿಮ್ಮ ಬ್ಯಾಂಕ್ನಿಂದ ಉಂಟೆ ಅಂತ ನನ್ನ ಎರಡನೇ ಪ್ರಶ್ನೆ ಗುರುಗಳ. ಹಲೋ ಸರ್, ನಮಸ್ತೆ. ನಿಮ್ಮ ಮೊದಲನೇ ಪ್ರಶ್ನೆ ಏನಿದೆ ಅದು ಹೌದು ಸರ್, ನಮ್ಮಲ್ಲಿ ಆಲ್ರೆಡಿ ಅಂದ್ರೆ ಸುಮಾರು ಜನ ತಗೊಂಡಿದ್ದಾರೆ ಸರ್, ಹಾಗೆ ಸಬ್ಸಿಡಿ ನೀಡ್ತಾರೆ ಕೃಷಿ ಇಲಾಖೆಯಿಂದ ಕೂಡ. ಮತ್ತೆ ಅದಕ್ಕೆ ಮಿಕ್ಕಿದ ಹಣವನ್ನ ನಾವು ನಮ್ಮ ಬ್ಯಾಂಕ್ ಮೂಲಕ ನಿಮ್ಗೆ ಸಾಲವಾಗಿ ಕೊಡ್ತೀವಿ ಸರ್. ಅದು ಮುದ್ರಾ ಯೋಜನೆ ಇದೆಯಾ ಮೇಡಮ್? ಕಡಿಮೆ ಬಡ್ಡಿಲಿ ಸ್ವಲ್ಪ ದೀರ್ಘಾವಧಿ ಸಾಲ ಕೊಡಿ ಮೇಡಮ್. ಹಾ ಸರ್ ಹೌದು, ಅಂದ್ರೆ 7 ವರ್ಷದ ತನಕ ನಮ್ದು ಗರಿಷ್ಠ ಇರೋದು 7 ವರ್ಷದ ತನಕ, ಯಾವ್ದೇ ನೀವು ಉಪಕರಣ ತಗೊಂಡ್ರು ಅಥವಾ ಟ್ರ್ಯಾಕ್ಟರ್ ತಗೊಂಡ್ರು, ಸೊ 7 ವರ್ಷದ ತನಕ ಕೊಡ್ತೀವಿ ಸರ್ ನಾವು. ಮುದ್ರಾ ಯೋಜನೆ ಇದೆಯಾ? ಹಾ ಸರ್ ಹೌದು, ಮುದ್ರಾ ಯೋಜನೆ ಇದೆ. ಸೊ ಮುದ್ರಾ ಯೋಜನೆಯಲ್ಲಿ ಸರ್ ಅದು ನೀವು ಏನಾದ್ರೂ ಅಂದ್ರೆ ಇವಾಗ ಪ್ರೊಸೆಸಿಂಗ್ ಅಂತ ಆಗ್ಲಿ ಅಥವಾ ಏನಾದ್ರೂ ಉತ್ಪಾದನೆ ಆಗ್ಲಿ ಹಾಗೆ ಮಾಡ್ತಿದ್ರೆ ಮುದ್ರಾ ಯೋಜನೆ ಅಡಿಯಲ್ಲಿ ನಿಮ್ನ ತಗೋತಾರೆ. ಸೊ ಆ ಯೋಜನೆ ಅಡಿಯಲ್ಲಿ ನೀವು ಇಲಾಖೆಗೆ ಹೋಗಿ ಅಪ್ಲೈ ಮಾಡ್ಬೇಕಾಗತ್ತೆ, ಮತ್ತೆ ಅದ್ ನಮ್ ಬ್ಯಾಂಕಿನ ಪೋರ್ಟಲ್ ಬಂದ ಮೇಲಿಂದ ನಾವ್ ಅದನ್ನ ತಗೋತೀವಿ ಸರ್. ಅಲ್ಲ, ನಿಮ್ ಬ್ಯಾಂಕ್ ವ್ಯವಸ್ಥೆ ಉಂಟಾ ಮೇಡಮ್? ಹಾ ಸರ್, ಇದೆ. ಅಂದ್ರೆ ನಮ್ ಬ್ಯಾಂಕ್ ಪೋರ್ಟಲ್ ಬಂದ್ಮೇಲೆ ನಮ್ ಬ್ಯಾಂಕ್ ಕಡೆಯಿಂದ ವ್ಯವಸ್ಥೆ ಇದೆ. ಬಹಳ ಸಂತೋಷ ಮೇಡಮ್, ಮಾಹಿತಿ ಕೊಟ್ಟಿದ್ರೆ ತುಂಬಾ ತುಂಬಾ ಅಭಿನಂದನೆ ಮೇಡಮ್. ನಮಸ್ತೆ ಮಾಧವ್ ಶೆಟ್ರೆ, ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್. ಹೇಳಿ ಸರ್, ಯಾರು ಎಲ್ಲಿಂದ? ಚಾಮರಾಜನಗರದಿಂದ ಜಯಣ್ಣ ಅಂತ, ರೈತರು. ಹೇಳಿ ಜಯಣ್ಣ ಅವರೇ. ಕೃಷಿ ಕರ್ನಾಟಕ ಬ್ಯಾಂಕ್ ಅಧಿಕಾರಿಗಳಿಗೆ ನಮಸ್ಕಾರ. ನಮಸ್ಕಾರ, ನಮಸ್ಕಾರ ಹೇಳಿ ಸರ್. ಈಗ ನಮ್ಗೆ ನೀವು ಲೋನ್ಗಳು ಬೇಕು, ನಾವು ಕೋಳಿ ಫಾರಂ ಮತ್ತೆ ಪಿ ಎಂ ಜಿ ಎಲ್ಲ ತಗೋಬೇಕು ಅಂತ ಇಷ್ಟಪಡ್ತೀವಿ. ಆದ್ರೆ ಸಿವಿಲ್ ನೋಡಿದಾಗ ಏನೋ ಅಲ್ಪ ಸ್ವಲ್ಪ ಸಾಲ ಇರ್ತದೆ, ಅದನ್ನ ಕಟ್ಟಕ್ ಆಗಿರ್ತದೆ. ಸಿವಿಲ್ ಇದ್ಮಾಡ್ಬಿಟ್ಟು ನಿಗದ್ ಮಾಡ್ಬಿಡ್ತಾರೆ. ಅಂದ್ರೆ ಇವಾಗ ನಾವು ಸಿವಿಲ್ ನೋಡಿ ಸಾಲವನ್ನ ಕೊಡ್ಬೇಕು ಅಂತೇಳಿ ನಮ್ಮ ಸರ್ಕಾರದವ್ರು ಹೇಳಿದ್ದಾರೆ. ಆದ್ರೂ ಕೂಡ ಸಿವಿಲ್ನಲ್ಲಿ ಕೆಲವು ಸಣ್ಣ ಪುಟ್ಟ ಏನಾದ್ರು ಸಾಲಗಳಿದ್ರೆ ಅದನ್ನ ತುಂಬಾ ಹಳೇದೆಲ್ಲ ಇತ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಅಂದ್ರೆ ಕೆಲವು ಅಧಿಕಾರಿಗಳಿಗೆ ಒಂದು ಇದನ್ನ ಕೊಟ್ಟಿದ್ದಾರೆ, ಡಿವಿಯೇಷನ್ ಅಂತ ಮಾಡಿ. ಅಂದ್ರೆ ರೈತರಿಗೆ ಸಾಲ ಸೌಲಭ್ಯ ಕೊಡಬಹುದು ಅಂತ ಕೂಡ ನಮ್ಮಲ್ಲಿ ಯೋಜನೆಗಳಿದೆ. ಅದೇ ಸರ್, ಈಗ ಸಿವಿಲ್ ಚೆಕ್ ಮಾಡ್ಬಿಟ್ಟಾಗ ನಾವು ಎಲ್ಲ ರೆಡಿ ಮಾಡ್ಬೇಕು ಅಂತ ಹೋಗಿರ್ತೀವಿ, ಸಿವಿಲ್ ಚೆಕ್ ಮಾಡ್ತಾರೆ, ಈಗ ಅದೊಂದು ಬಂದ್ಬಿಟ್ಟಿದೆ, ಆಗದೇ ಇಲ್ಲ ತಗೋಕೆಲ್ಲವನ್ನ. ತುಂಬಾ ಹಳೇದು, ಸಣ್ಣ ಅಮೌಂಟ್ ಎಲ್ಲ ಸಣ್ಣ ಒಂದು ಮೊತ್ತದೆಲ್ಲ ಇತ್ತು ಅಂತ ಹೇಳಿದ್ರೆ ನಾವು ಡಿವಿಯೇಷನ್ ಅಂತ ಹೇಳಿ ಮಾಡಿ ಅದನ್ನ ಮಾಡಬಹುದು. ಸೆಂಟ್ರಲ್ ಗವರ್ಮೆಂಟ್ ಅವರೇ ಹೇಳ್ತಾರೆ ನಿಮ್ ಸಿವಿಲ್ ಏನು ಚೆಕ್ ಮಾಡಿಲ್ಲ, ರೈತರಿಗೆ ಇಷ್ಟು ಲಕ್ಷದವರೆಗೆ ಸಾಲ ಕೊಡಬಹುದು ಅಂತ ಆದೇಶ ಮಾಡಿದಾರಲ್ಲ ಸರ್. ಕೃಷಿ 5 ಲಕ್ಷ ತನಕ ಇವಾಗ ಏನ್ ಮಿತಿ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ನಾವು ವಿನಾಯಿತಿನ ಕೊಡ್ತೀವಿ. ಅದೇ 5 ಲಕ್ಷದವರೆಗೆ ನಮ್ಗೆ ಸಿವಿಲ್ ಚೆಕ್ ಮಾಡಿದ್ರೆ ಕೊಡಬಹುದು ಅಂತ ಆದೇಶ ಮಾಡಿದಾಗ ಬ್ಯಾಂಕ್ ಅಧಿಕಾರಿಗಳು ಮ್ಯಾನೇಜರ್ ಹೋದಾಗ ಸಿವಿಲ್ ಚೆಕ್ ಮಾಡ್ಬಿಟ್ಟು ವಾಪಸ್ ಕಳಿಸ್ತಾರೆ, ನಾವು 5 ಲಕ್ಷ ಒಳಗಡೆ ಕಳಿಸ್ತೀವಿ ಲೋನ್ ಅಂದ್ರೆ. ಆ ಥರದ್ದೇನಾದ್ರು ನಮ್ಮ ಗಮನಕ್ಕೆ ಬಂದರೆ ನಾವು ಇದು ಮಾಡ್ತೀವಿ. ನೀವು ನಮ್ಮ ರೀಜನಲ್ ಆಫೀಸನ್ನು ಕೂಡ ಸಂಪರ್ಕ ಮಾಡ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಮಾತಾಡಿ, ಯಾರು ಎಲ್ಲಿಂದ? ನಿಮ್ ಮಾತು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಯೋಗೇಶ್ ಅವರೇ. ಸಿಗ್ನಲ್ ಸಿಗೋ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ ದಯವಿಟ್ಟು. ಹಲೋ, ಹಾ ಹೇಳಿ ಹೇಳಿ ಸರ್. ನಾನು ನಂದಿನಿ ಕಾಲೇಜ್ ಜಯಶ್ರೀ ಅವರ. ಸರ್, ಸೆಂಟ್ರಲ್ ಗವರ್ಮೆಂಟ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಹೇಳಿದಾರಲ್ಲ, ಸರಿಯಾಗಿ ಕೇಳಿಸ್ಲಿಲ್ಲ ನಮಗೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಮ್ಮ ಬ್ಯಾಂಕಲ್ಲೂ ಕೂಡ ಸಾಲ ಸೌಲಭ್ಯ ಇದೆ. ನಾವು 3 ಲಕ್ಷ ತನಕ ಇವಾಗ ಕೊಡ್ತಾ ಇದ್ದೀವಿ, ಯಾವುದೇ ಅಡಮಾನ ಇಲ್ಲದೆ. ಈಗ 5 ಲಕ್ಷಕ್ಕೆ ಅದನ್ನು ಏರಿಕೆ ಮಾಡಿದ್ದಾರೆ ಸರ್ಕಾರದವರು. 20 ಮುಂದಿನ ವರ್ಷದಲ್ಲಿ ಆ ಒಂದು ಸೌಲಭ್ಯನೂ ಕೂಡ ನಾವು ಕೊಡ್ತೇವೆ. ಸರ್, ಅದಕ್ಕೆ ಅದೇ ನಿಮ್ಮದು ಮೊದಲನೇದಾಗಿ ಸಿಬಿಲ್ ಚೆಕ್ ಮಾಡ್ತೀವಿ, ಮತ್ತೆ ಒಂದು ಆರ್ ಟಿ ಸಿ ತಗೋತೀವಿ, ಮತ್ತೆ ಇ ಸಿ ನೋಡ್ತೀವಿ ಒಂದು, ಮತ್ತೆ ನೀವು ಟ್ಯಾಕ್ಸ್ ಪೇ ಮಾಡಿದ್ದೀರಾ ಆ ಭೂಮಿಗೆ ಸಂಬಂಧಪಟ್ಟಂತೆ ಹಾಗೆ ನೋಡ್ತೀವಿ. ಯಾವ ಬೆಳೆ ಇದೆ ಅದನ್ನ ನೋಡಿ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಎಷ್ಟು ಅಮೌಂಟ್ ಕೊಡಬಹುದು ಅಂತ ಹೇಳಿ ಸಾಲ ಸೌಲಭ್ಯ ಕೊಡ್ತೀವಿ ಸರ್. ಹಾ ಹಾ ಸರ್ ಹೇಳಿ. ಅವ್ರ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಗೆ ಸಾಲ ಬೇಕಾದ್ರೆ ಕೊಡ್ತೀನಿ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಮ್ಗೆ ಏನು ಕೇಳ್ಬೇಡಿ ಅಂದ್ರೆ ಅದಕ್ಕೋಸ್ಕರ ಸರ್. ಅದು ಏನಾಗಿರುತ್ತೆ, ನೀವು ಹೋದಾಗ ಮೇ ಬಿ ಅಲ್ಲಿ ಕೃಷಿ ಅಧಿಕಾರಿ ಇರೋದಿಲ್ಲ ಅಥವಾ ಹಾಗೇನಾದ್ರೂ ಆಗಿರುತ್ತೆ, ಅಲ್ಲಿ ಇರೋರಿಗೆ ಅಷ್ಟು ಐಡಿಯಾ ಇರೋದಿಲ್ಲ. ಸೊ ಕೃಷಿ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಕೊಡ್ತೀವಿ ಸರ್, ಎಲ್ಲಾ ಬ್ಯಾಂಕ್ ಅಲ್ಲೂ ಕೊಡ್ತಾರೆ, ಕೊಡ್ತೀವಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ. ನಮ್ಮ ಬ್ಯಾಂಕ್ ಅನ್ನು ನೀವು ಸಂಪರ್ಕ ಮಾಡಿದ್ರೆ ನಿಮಗೆ ಸಹಾಯ ಸಿಗ್ಬೋದು ಅಂತ ನಾನು ಅನ್ಕೊಂತೇನೆ. ಒಳ್ಳೆಯದು ಸರ್. ಈಗ ಒಂದು ಪುಟ್ಟ ಜಾಹೀರಾತು ವಿರಾಮ, ನಂತರ ನೇರ ಫೋನ್ ಇನ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದೊಂದು ಸುವರ್ಣಾವಕಾಶ, ಕರ್ನಾಟಕ ಬ್ಯಾಂಕ್ ವತಿಯಿಂದ ವಿಶೇಷ ಚಿನ್ನದ ಸಾಲದ ಅಭಿಯಾನ. ನಿಮ್ಮ ಕನಸುಗಳಿಗೆ, ಹೂಡಿಕೆಗೆ ಅಥವಾ ತುರ್ತು ಸ್ಥಿತಿಗಳಿಗೆ ಗ್ರಾಹಕ ಸ್ನೇಹಿ ಯೋಜನೆಯ ಲಾಭವನ್ನ ಪಡೆಯಿರಿ. ತ್ವರಿತ ಮಂಜೂರಾತಿ, ಪ್ರತಿ ಗ್ರಾಮ್ಗೆ 5,000 ರೂಪಾಯಿಗೂ ಹೆಚ್ಚು, 76 ಪೈಸೆಗಿಂತ ಕಡಿಮೆ ಬಡ್ಡಿ, ಆರ್ಟಿಸಿ ರಹಿತ ಕೃಷಿ ಚಿನ್ನದ ಸಾಲ, ಶೂನ್ಯ ಸಂಸ್ಕರಣಾ ಮತ್ತು ನಿರ್ವಹಣಾ ವೆಚ್ಚ, ಬುಲೆಟ್ ಮರುಪಾವತಿ ಸೌಲಭ್ಯ. ಇದು ಸೀಮಿತ ಅವಧಿಯ ಯೋಜನೆ. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳಿ. ಕೇಳಿದ್ರೆ ರೈತರ ಅಭಿವೃದ್ಧಿಗೆ ಬ್ಯಾಂಕಿನ ಯೋಜನೆಗಳನ್ನು ಕುರಿತ ನೇರ ಫೋನಿನ ಕಾರ್ಯಕ್ರಮ ಆಲಿಸ್ತಾ ಇದ್ದೀರಿ. ನನ್ನ ಜೊತೆ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ ಡಾಕ್ಟರ್ ಟಿ ಆರ್ ಅರುಣ್ ಹಾಗೂ ಕೃಷಿ ಅಧಿಕಾರಿ ಆರ್ ಚಂದನ್ ಅವರಿದ್ದಾರೆ ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ನಮಸ್ಕಾರ ಸರ್, ಕೇಶವಮೂರ್ತಿಗಳಿಗೆ ಹೇಳಿ ಸರ್, ಯಾರು ಎಲ್ಲಿಂದ? ಸರ್, ನಾವು ಬನ್ನೂರು ಟಿ ನರಸೀಪುರ ತಾಲೂಕು ಮೆಣಸ್ಕೇತನಹಳ್ಳಿ ಗ್ರಾಮದಿಂದ ಕೃಷ್ಣ ಅಂತ ಅನ್ಬಿಟ್ಟು ಸರ್ ನಾನು ಮಾತಾಡ್ತಿದ್ದೀನಿ. ಹೇಳಿ ಕೃಷ್ಣ ಏನಾರು. ಸರ್, ನಮ್ದು ಒಂದು ಪ್ರಶ್ನೆ ಇದೆ. ಕೇಳ್ಬಿಡಿ. ನಮ್ದು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದಲ್ಲಿ ನಾವು ಸಾಲ ತಗೊಂಡಿದೀವಿ ಶೂನ್ಯ ಬಡ್ಡಿ ದರದಲ್ಲಿ. ನಮ್ಗೆ ಈ ಕೃಷಿ ಪರಿಕರ ತಗೊಳಕ್ಕೆ ಈ ಕರ್ನಾಟಕ ಬ್ಯಾಂಕು ಮತ್ತೆ ವಾಣಿಜ್ಯ ಬ್ಯಾಂಕ್ ಗಳಲ್ಲಿ ನಮ್ಗೆ ಎನ್ ಡಿ ಸಿ ಕೊಡಲ್ವಲ್ಲ, ಇದರಿಂದ ಎನ್ ಡಿ ಸಿ ಕೇಳ್ತಾರಲ್ಲ, ಹೇಗೆ ಸರ್ ನಮ್ಗೆ ಸಾಲ ಸಿಗುತ್ತೆ? ಅಲ್ಲ ಅಂದ್ರೆ ನಿಮ್ಗೆ ಬೆಳೆ ಸಾಲ ಅಲ್ಲಿ ತಗೊಂಡಿದ್ದೀರಾ, ನಿಮಗೆ ಈ ಕೃಷಿ ಅಂದ್ರೆ ಡೆವಲಪ್ಮೆಂಟ್ ಸಾಲನ ಬೇರೆ ಬ್ಯಾಂಕ್ ಇಂದ ಅಂದ್ರ ನಿಮ್ಗೆ ಅಲ್ಲಿ ಸಾಲ ಸರಿ ಇತ್ತು ಅಂತ ಹೇಳಿದ್ರೆ, ಎಲ್ಲ ರೀಪೇಮೆಂಟ್ ಎಲ್ಲ ಸರಿ ಇತ್ತು ಅಂತ ಹೇಳಿದ್ರೆ ಅಲ್ಲಿಂದ ಒಂದು ಇನ್ವಾಯ್ಸ್ ಕೊಡ್ತಾರಲ್ವಾ ಅವರು? ನಮ್ದು ರೀಪೇಮೆಂಟ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ. ರೀಪೇಮೆಂಟ್ ಮಾಡ್ತಾ ಇರೋದ್ರಿಂದ ನಮ್ಗೆ ಕೃಷಿ ಚಟುವಟಿಕೆ ಪರಿಕರ ತಗೊಳಕ್ಕೆ ಕರ್ನಾಟಕ ಬ್ಯಾಂಕ್ ಇಂದ ನಮ್ಗೆ ಸಾಲ ಕೊಡ ಸಿಗುತ್ತೆ ಸರ್? ನಮ್ಗೆ ಸಿಗುತ್ತೆ, ಸಿಗುತ್ತೆ, ಮಾಡ್ಬೋದು. ನೀವು ಮಾಡ್ಬೋದೇ? ಮಾಡ್ಬೋದು. ಏನು ಇಲ್ಲಿ ಸಾಲ ಇದೆ ಅಂತ ಏನಾದ್ರು ಎನ್ವಿಸಿ ಕೊಟ್ರೆ, ಇದು ಬ್ಯಾಂಕ್ ಇಂದ ಸಾಲ ಇದೆ ಸೊಸೈಟಿ ಕೋಆಪರೇಟಿವ್ ಸೊಸೈಟಿ ಇಂದ ಸಾಲ ಸಿಗುತ್ತೆ ಸರ್ ನಮ್ಗೆ? ಅದೇ ಸೊಸೈಟಿಲಿ ಸಾಲ ಸರಿಯಾಗಿ ರೀತಿಯಲ್ಲಿ ಇದೆ ಅಂತ ಹೇಳಿ ಅವ್ರೇನಾದ್ರು ಇನ್ವಾಯ್ಸ್ ಇಲ್ಲಿ ಕೊಟ್ರೆ ನಮ್ಮ ಬ್ಯಾಂಕಲ್ಲಿ ನೀವು ಎಲ್ಲಿ ನಮ್ಮ ಟಿ ನರಸೀಪುರದಲ್ಲಿ ಬ್ರಾಂಚ್ ಇದೆ ಮತ್ತಿನ್ಯಾವ ಬ್ರಾಂಚು ಹತ್ತಿರದಲ್ಲಿ ಬನ್ನೂರು, ಬನ್ನೂರಲ್ಲೂ ಕೂಡ ಶಾಖೆ ಇದೆ, ಅಲ್ಲಿ ಅಧಿಕಾರಿನ ನೀವು ಪ್ರಬಂಧಕರನ್ನ ಭೇಟಿ ಮಾಡಿ ಅದಕ್ಕೆ ನಾವು ಸಲಹೆ ಕೊಡ್ತೇವೆ. ಒಳ್ಳೇದು ಕೃಷ್ಣಯ್ಯನವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತಿರಪ್ಪ? ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು ಎಲ್ಲಿಂದ? ನಾನೂರು ತಾಲೂಕು ಸೂರಾಳಿಯಿಂದ ಸುಬ್ಬಣ್ಣ ಅಂತ. ಕೇಶವಮೂರ್ತಿ ಅವ್ರಿಗೆ ನಮಸ್ಕಾರ. ಹೇಳಿ ಸುಬ್ಬಣ್ಣ ಅವರೇ. ಮಂತ ಅಧಿಕಾರಿಗಳಿಗೂ ನಮಸ್ಕಾರ. ನಮಸ್ಕಾರ. ನಂದು ಎರಡು ಪ್ರಶ್ನೆ ಇದೆ. ನಾವು ಪಿ ಎಲ್ ಡಿ ಬ್ಯಾಂಕ್ ಸಾಲ ತಗೊಂಡಿದ್ದೋ, ಅದನ್ನ ಆ ಬಡ್ಡಿ ಈ ಬಡ್ಡಿ ಅಂದ್ಬಿಟ್ಟು ಸುಮಾರು ಏರಿಸ್ರು, ಒಂದ್ ವರ್ಷ ಆಗಿದೆ ಕಟ್ಟಿ. ನಮ್ಗ ದುಡ್ಡು ಕ್ಲಿಯರ್ ಮಾಡಿ ನಮ್ಗ ರೆಕಾರ್ಡ್ಗಳು ಕೊಡ್ತಾ ಇಲ್ಲ. ಅದಕ್ಕೆ ಏನಿದ್ರ ಅಲ್ಲಿ ನೀವು ಏನು ಬಡ್ಡಿ ಏನಿದೆ ಅದನ್ನೆಲ್ಲದೂ ಸರಿಯಾಗಿ ಮರುಪಾತಿ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಾ? ಹಾ, ಎಲ್ಲ ತೀರ್ಸ್ಬಿಟ್ಟಿದೀನಿ. ತೀರ್ಸಿದ್ರೆ ಯಾವುದೇ ರೀತಿಯಲ್ಲಿ ಅವರು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಮತ್ತೆ ನೀವು ಅದರಲ್ಲಿ ಇನ್ನೂ ಏನೋ ನ್ಯೂನತೆ ಇದ್ರೆ ಅಪೆಕ್ಸ್ ಬ್ಯಾಂಕ್ ನೀವು ಅದನ್ನ ಇದು ಪತ್ರ ಬರೆದು ಅದನ್ನ ಬಗೆಹರಿಸ್ಕೋಬಹುದು ಅಂತ ಅನ್ಕೊಂತೀನಿ. ಅದೇ ನಮ್ಗೆ ಹೋಗಿ ಕೇಳಿದ್ರೆ ಹೇಳ್ತಾರೆ ನಿಮ್ಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಹಂಗ ಹಿಂಗ ಅಂತ ಹೇಳ್ತಾರೆ. ಇದು ಅವ್ರ ಹತ್ರನೇ ಬಗೆಹರಿಸ್ಕೋಬೇಕು ಸುಬ್ಬಣ್ಣ ಅವರೇ. ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಿ. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ ಸರ್. ಕೇಳಿ. ನಾವು ನಮ್ಗ ನಮ್ಮ ಹೆಸರಲ್ಲೇ ಇದೆ, 4 ಎಕರೆ ಜಮೀನ್ ಇದೆ. ನಮ್ಗ 70 ವರ್ಷ ಆಗದ, ನನ್ನ ಹೆಸರಲ್ಲೇ ಇದೆ, ನಮ್ಮ ಸಾಲ ಕೊಡ್ತಾರ ಅಂತ ಕೇಳಿ ಸರ್. ಇದು ನಿಮ್ಮ ಜೊತೆ ನಿಮ್ಮ ಮಗನ ಅಥವಾ ಯಾರಾದ್ರೂ ಅವ್ರ ಅಂತವ್ರನ್ನ ನಾವು ಕೋ ಅಪ್ಲಿಕೆಂಟ್ ಆಗಿ ತಗೊಂಡು ಕೊಡ್ಬೋದಿರುತ್ತೆ ಸರ್. ಯಾಕಂದ್ರೆ ಇವಾಗ ಲೋನ್ ನೀವು ತಗೊಂಡ್ರು 5 ವರ್ಷದ ಕಾಲ ಇರುತ್ತೆ, ನಮ್ದು ಮ್ಯಾಕ್ಸಿಮಮ್ ಇರೋದೇ 65 ವರ್ಷ ಅಂತ ಹೇಳಿ. ಸೊ ನೀವು 65 ವರ್ಷ ದಾಟ್ಬಿಟ್ಟಿರೋದ್ರಿಂದ ಯಾರಾದ್ರೂ ನಿಮ್ಮ ಮಗನ ಕೋ ಅಪ್ಲಿಕೆಂಟ್ ಆಗಿ ತಗೊಂಡು ನಾವು ಕೊಡ್ಬಹುದು ಸರ್? ನಮ್ಗೆ ಕೊಡಲ್ಲ. ಅದೇ ಸರ್, ನಿಮ್ ಮಗನ ಯಾರನ್ನಾದ್ರೂ ತಗೊಂಡ್ ಕೊಡ್ಬೇಕಾಗತ್ತೆ ನಿಮ್ಗೆ ಅಂತ ಹೇಳಿ ಕೊಡೋದಿಕ್ ಕಷ್ಟ ಆಗತ್ತೆ. ನಿಮ್ಮ ಜೊತೆಗೆ ಅವರು ಇರ್ತಾರೆ ಅಂತ ಅಷ್ಟೇ, ನಿಮಗೆ ಕೊಡಲ್ಲ ಅಂತಲ್ಲ. ಅವರೇ ತಗೊಂಡ್ಬಿಡ್ತಾರೆ, ನಮ್ಗೆ ಬಿಡ್ತಾರ ಸಾಲ, ನನ್ನ ಭಯ ಇಲ್ಲ. ಇಲ್ಲ, ಆ ತರ ಏನಾಗಲ್ಲ ಸುಬ್ಬಣ್ಣ ಅವರೇ. ಒಂದ್ಸರಿ ಭೇಟಿ ಮಾಡಿ ಅಧಿಕಾರಿಗಳನ್ನ. ಆಯ್ತು, ಓಕೆ ಸರ್. ಒಳ್ಳೇದು ಸುಬ್ಬಣ್ಣ ಅವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್. ಯಾರು ಎಲ್ಲಿಂದ ಮಾತಾಡ್ತೀರಿ ಸರ್? ಸರ್, ನಾವು ಕೈಲಾಂಚ ಹೋಗ್ಬಳಿ ಬನ್ನಿಕುಪ್ಪೆ ರಾಮನಾಥ ತಾಲೂಕು ಕೈಲಾಂಚ ಬನ್ನಿಕುಪ್ಪೆಯಿಂದ ಮಾತಾಡ್ತಾರೆ, ನೂರ್ ಖಾನ್ ಅಂತ ಹೇಳಿ. ಹೇಳಿ ನೂರ್ ಖಾನ್ ಅವ್ರೆ. ಸರ್, ನಮ್ದು ಒಂದು ಪ್ರಶ್ನೆ ಅಧಿಕಾರಿಗಳಿಗೆ, ತಮಗೂ ನಮಸ್ಕಾರ. ನಮಸ್ಕಾರ ಹೇಳಿ. ಸರ್, ಇದು ನಮ್ಗೆ ನಮ್ ತಂದೆ ತಾಯಿ ಪೌತಿ ಆಗ್ಬಿಟ್ಟಿದ್ದಾರೆ, ಅವ್ರ ಹೆಸರಿನಲ್ಲಿ ಜಮೀನಿಗೆ ನಮ್ಗೆ ಯಾವುದನ್ನು ಸರ್ಕಾರದಿಂದ ಬರ್ತಾ ಇರುವಂತ ಇದು ಸಿಗ್ತಾ ಇಲ್ಲ ಸರ್. ಅದಕ್ಕೆ ಇದಕ್ಕೆ ಏನಾರ ಒಂದು ಪರಿಹಾರ ಹೇಗೆ ಯಾವ ರೀತಿ ಮಾಡ್ಬೇಕು ಸರ್? ಅಲ್ಲ, ಇದು ಎಷ್ಟು ವರ್ಷ ಆಯ್ತದ ಸರ್? ಇದು ನಮ್ ತಂದೆ ತಾಯಿ ಪಾವತಿ ಆಗಿ ಸುಮಾರು ಒಂದು 15 ವರ್ಷನೇ ಆಗೋಗಿದೆ. ಕಂದಾಯ ಇಲಾಖೆನಲ್ಲಿ ಈಗ ಪಾವತಿ ಖಾತೆ ಆಂದೋಲನ ಶುರುವಾಗಿದೆ ನೂರ್ಖಾನ್ ಅವರೆ, ದಯಮಾಡಿ ತಾವು ಕಂದಾಯ ಇಲಾಖೆನ ಸಂಪರ್ಕ ಮಾಡಿ ನಿಮ್ಮ ಹೆಸರಲ್ಲಿ ಖಾತೆ ಮಾಡಿಸ್ಕೊಳ್ಳಿ, ಆಮೇಲೆ ತಾವು ಬ್ಯಾಂಕಿಗೆ ಹೋದ್ರೆ ಅವರು ಆ ಒಂದು ಡಾಕ್ಯುಮೆಂಟ್ನ ಇಟ್ಕೊಂಡು ಬಹುತೇಕ ಸಾಲ ಕೊಡ್ಬೋದು ಅಲ್ವೇ ಅರುಣ್? ಅದನ್ನ ಬೇಗ ಮಾಡ್ಕೊಳ್ಳಿ ನೀವು ಅದನ್ನ. ಆಗ್ಲಿ ಆಗ್ಲಿ ನೂರ್ಖಾನ್, ಒಂದನೇ ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಹೇಳಿ ಯಾರು, ಎಲ್ಲಿಂದ? ರವಿಶಂಕರ್ ಅಂತ, ಮೈಸೂರಿಂದನೇ. ಹೇಳಿ ರವಿಶಂಕರ್. ಸರ್, ಇದು ಅಗ್ರಿಕಲ್ಚರ್ ಪ್ರಾಪರ್ಟಿ ಪರ್ಚೇಸ್ಗೆ ಏನಾದರೂ ಲೋನ್ ಸಿಗುತ್ತಾ ನಿಮ್ಮ ಬ್ಯಾಂಕಲ್ಲಿ? ಹೌದು, ಖಂಡಿತವಾಗಿಯೂ ನಮ್ಮಲ್ಲಿ ಈ ಒಂದು ಸಂಬಂಧಕ್ಕೋಸ್ಕರ ಕೃಷಿ ಭೂಮಿ ಅಂತಲೇ ಒಂದು ಸ್ಕೀಮ್ ಮಾಡಿದ್ದೀವಿ. ಕೃಷಿ ಭೂಮಿಯನ್ನು ಯಾರಾದರೂ ಪಡ್ಕೋಬೇಕು ಅಂತ ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನು ಅಗ್ರಿಮೆಂಟ್ ಇದೆ ಅದರ ಇದು ಬೇಸಿಸ್ ಮೇಲೆ ಸಾಲವನ್ನು ಕೊಡಲಿಕ್ಕೂ ಕೂಡ ಕೃಷಿ ಭೂಮಿಯಲ್ಲಿ ನಮ್ಮಲ್ಲಿ ನೀವು ಯಾವುದಾದ್ರೂ ಹತ್ತಿರದ ಶಾಖೆಯನ್ನು ಸಂಪರ್ಕ ಮಾಡಿದ್ರೆ ಅದನ್ನು ನಾವು ಮಾಡಿಕೊಡ್ತೇವೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದು ರವಿಶಂಕರ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಕೇಶವಮೂರ್ತಿ ಅವರಿಗೆ ಮತ್ತು ಬ್ಯಾಂಕ್ ಸಿಬ್ಬಂದಿ ವರ್ಗದವರಿಗೆ. ತಾವು ಯಾರು ಅಂತ ಗೊತ್ತಾಗಲಿಲ್ವೇ? ಸರ್, ಸದಾಶಿವ ಅಂತ ಅನ್ಬಿಟ್ಟು ಸರ್, ರಾಮನಗರ ತಾಲೂಕು ರಾಮನಗರ ಜಿಲ್ಲೆ. ಹೇಳಿ ಸದಾಶಿವ ಅವರೇ. ಸರ್, ಇದು PMRYGP ಲೋನು ಕರ್ನಾಟಕ ಬ್ಯಾಂಕಲ್ಲಿ ಕೊಡ್ತಾರ ಅಂತ ಸಬ್ಸಿಡಿ ಲೋನ್ಗಳು. ಮತ್ತೆ 2006 ಸರ್ ನಾವು ಲೋನ್ ತಗೊಂಡಿದ್ದೆವು ಕರ್ನಾಟಕ ಬ್ಯಾಂಕಲ್ಲಿ. ಪ್ರಧಾನ ಮಂತ್ರಿ ಇದ್ರದ ಮೇಲೆ ಅವರು 50,000 ಕೊಟ್ಟಿದ್ರು, ಸಬ್ಸಿಡಿ ಹಣನೇ ಸೇರಿಸಲೇ ಇಲ್ಲ ಸರ್ ಅಲ್ಲಿ ನಮ್ಗೆ. ಯಾವ ಶಾಖೆಯಲ್ಲಿ? ರಾಮನಗರ ಶಾಖೆ ಸರ್. PMRY ತಗೊಂಡಿದ್ದಿರ್ಬೇಕೇನೋ. ಹೌದು ಸರ್. ಅದು ಸಬ್ಸಿಡಿ ಬಂದಿರುತ್ತೆ, ನೀವು ಅಲ್ಲಿ ಶಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ. ರಾಮನಗರ ಶಾಖೆ ನಮ್ಮ ತುಮಕೂರು ವಲಯಕ್ಕೆ ಬರುತ್ತೆ. ನಿಮಗೆ ಅಲ್ಲಿ ಏನೋ ಬ್ರಾಂಚಲ್ಲಿ ಸರಿಯಾಗಿ ಸಿಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ತುಮಕೂರು ವಲಯದಲ್ಲಿ ನೀವು ಮಾತಾಡಿದ್ರೆ ನಿಮಗೆ ಪರಿಹಾರ ಸಿಗ್ಬೋದು. ಸರ್, ಅವ್ರಿಗೆ ಹೇಳಿದಕ್ಕೆ ಮೊದಲಿದ್ದ ಮ್ಯಾನೇಜರು ರಿಟೈರ್ಡ್ ಆಗೋದ್ರು, ಅವ್ರು ತರಿಸ್ಕೋಬೇಕಾಯ್ತು ಅಂತ ಹೇಳ್ತಾರೆ ಸರ್. ಇಲ್ಲ, ಅದ್ರ ಬಗ್ಗೆ ನೀವು ಒಂದು ಪತ್ರ ಬರೆದು ಬಿಡಿ ಏನು ನಮ್ಮ ಅಲ್ಲಿ ವಲಯ ಕಚೇರಿಗೆ, ನಿಮಗೆ ಸೂಕ್ತವಾದ ಒಂದು ಇದು ಸಿಗುತ್ತೆ, ಅದೇ ಪರಿಹಾರ. ಆಯ್ತಾ? ಅದು 2006 ತಗೊಂಡಿದ್ದು ಸರ್, ಕ್ಲಿಯರ್ ಎಲ್ಲ ಮಾಡಿಬಿಟ್ಟಿದ್ದೀನಿ. ಅದೇ ಅದೇ, ಅದೆಲ್ಲ ಡೀಟೇಲ್ಸ್ ಕೊಡಿ, ಹಾಂ ಮಾಡ್ಕೊಡ್ತೀವಿ. PMRY ಸ್ಕೀಮ್ ಇಲ್ಲಿ ಇವಾಗಿಲ್ಲ, ಬಟ್ ಮುದ್ರಾ ಸ್ಕೀಮ್ ಅಲ್ಲೆಲ್ಲ ಇವಾಗ ಇದು ಮಾಡ್ಕೊಡ್ತಾರೆ. ಸರ್, ಅದು ಮುದ್ರಾ ಸ್ಕೀಮ್ ಅಲ್ಲಿ ಆದ್ರೆ ನಿಮಗೆ 35% ತನಕ ಸಿಗುತ್ತೆ. ನೀವು ಅದಕ್ಕೆ ಇಲಾಖೆನೇ ಹೋಗಿ ಸಂಪರ್ಕಿಸಬೇಕಾಗತ್ತೆ. ಅವರು ನಿಮ್ಗೆ ಅಪ್ಲಿಕೇಶನ್ ಎಲ್ಲ ಹಾಕಿದ್ಮೇಲೆ ನಮ್ಮ ಪೋರ್ಟಲ್ ಬಂದ್ಮೇಲೆ ನಾವು ಅದನ್ನ ತಗೋತೀವಿ ಸರ್. ಅದು ಯಾವ ಇಲಾಖೆಗೆ ಹೋಗ್ಬೇಕು ಮೇಡಮ್? ನಾವು ಸರ್ ಅದಕ್ಕೆ ಮುದ್ರಾ ಇಲಾಖೆ ಅಂತಾನೆ ಮಾಡಿದ್ದಾರೆ ಸರ್, ಪ್ರತಿಯೊಂದು ತಾಲೂಕಲ್ಲೂ. ಸೊ ನೀವು ಅಲ್ಲೇ ಹೋಗಿ ಸಂಪರ್ಕಿಸಬೇಕಾಗತ್ತೆ. ಅದು ಸಬ್ಸಿಡಿ ಇರ್ತದೆ ಮೇಡಮ್? ಹಾ ಸರ್, ಇರುತ್ತೆ, ಸಬ್ಸಿಡಿನೂ ಇದೆ ಅದಕ್ಕೆ. ಸರ್, ಅದು ನೀವು ಅವ್ರನ್ನೇ ಒಮ್ಮೆ ಕೇಳ್ಬೇಕಾಗತ್ತೆ ಸರ್, ಅಂದ್ರೆ ನಿಮ್ದು ಹೇಗಿದೆ, ನೀವು ಅದಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಹೇಳಿ ಅವ್ರು ಹೇಳ್ತಾರೆ ನಿಮ್ಗೆ. ಹಾ ಹಾ ಸರ್, ಅದೇ ನೀವು ಏನ್ ಮಾಡ್ತಿದ್ದೀರಾ, ಯಾವುದು ಏನು ಉತ್ಪನ್ನ ತಯಾರಿಸ್ತಿದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತದು. ನೀವು ಇಲಾಖೆನೆ, ಹಾ ಹಾಗಿದ್ರೆ ಇಲಾಖೆನೆ ಸಂಪರ್ಕಿಸಿ. ಒಳ್ಳೇದು ಸದಾಶಿವ ಅವರೇ, ಕರೆ ಮಾಡಿದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ಶಿಲಾವತಿ ನಾರಾಯಣ ಸ್ವಾಮಿ, ಬೊಮ್ಲಾಪುರದಿಂದ ಸರ್. ಹೇಳಿ ಮೇಡಮ್. ಸರ್, ನಮ್ದು ಜಂಟಿ ಖಾತೆನಲ್ಲಿ ನೇಮ್ ಇದೆ, ಹಾಗಾಗಿ ಸಾಲ ಸೌಲಭ್ಯಗಳು ಸಿಗುತ್ತಾ ಸರ್ ನಮ್ಗೆ? ಯಾರ ಜೊತೆ ಜಂಟಿಯಲ್ಲಿದೆ? ನಮ್ಮ ಅಣ್ಣ, ತಂಗಿ, ಅಮ್ಮ. ಜಂಟಿಯಲ್ಲಿದ್ರೆ ಎಲ್ಲರೂ ಕೂಡ ಸಹಿ ಮಾಡಿದ್ರೆ ಒಂದು ಪತ್ರನೆಲ್ಲ ನೋಡ್ಬಿಟ್ಟು ನಾವು ಯಾವ ಒಂದು ಬೆಳೆ ಇದೆ ಅದನ್ನೆಲ್ಲ ನೋಡ್ಬಿಟ್ಟು ಎಷ್ಟು ಎಕರೆ ಇದೆ ಸಾಲ ಸೌಲಭ್ಯ ಕೊಡಬಹುದು. ಸರಿ ಸರ್. ಸರ್, ನಮ್ಮ ಹೆಸರಲ್ಲಿ ಜಮೀನು ಇದ್ರೂ ಕೂಡ ನಾವು ಜಮೀನು ತಗೋಬಹುದಾ ಸರ್, ಸಾಲ ಸೌಲಭ್ಯ ಸಿಗುತ್ತಾ? ಇತ್ತೀಚಿನ ದಿನಗಳನ್ನ ಮಾರ್ಪಾಡು ಮಾಡಿದ್ದಾರೆ. ಮುಂಚೆ ಏನಿತ್ತು ಅಂದ್ರೆ ಕೃಷಿಯಲ್ಲಿ ಇರೋರು ಮಾತ್ರ ತಗೋಬೇಕು ಅಂತ ಇತ್ತು, ಇವಾಗ ಯಾರು ಕೂಡ ಕೃಷಿ ಭೂಮಿಯನ್ನ ಖರೀದಿ ಮಾಡಬಹುದು, ಹಾಗಾಗಿ ತಮಗೂ ಕೂಡ ಅವಕಾಶ ಇದೆ. ಕೃಷಿ ಭೂಮಿ ಸಾಲದ ಅಡಿಯಲ್ಲಿ ನಾವು ಕೃಷಿ ಭೂಮಿಯನ್ನ ಪಡೀಲಿಕ್ಕೆ ಖರೀದಿ ಮಾಡ್ಲಿಕ್ಕೆ ನಾವು ಕೊಡ್ತೀವಿ ಸೌಲಭ್ಯ. ಒಳ್ಳೇದಮ್ಮ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ಮಂಡ್ಯ ತಾಲೂಕು. ಹೇಳಿ ಚಂದ್ರು. ಸರ್, ಈ 2.5 ಎಕರೆ ಜಮೀನ್ ಇದ್ರೆ ಎಷ್ಟು ಸಾಲ ಕೊಡ್ತೀರಿ ಸರ್ DCC ಬ್ಯಾಂಕಿಂದ? ನಾವು ಕರ್ನಾಟಕ ಬ್ಯಾಂಕಿಂದ ಡಿ ಸಿ ಸಿ ಬ್ಯಾಂಕಲ್ಲಿ ಯಾವುದೇ ಬ್ಯಾಂಕಲ್ಲಾದರೂ ಕೂಡ ಏನು ಬೆಳೆ ಇದೆ ಅದ್ರ ಅದನ್ನು ನೋಡಿಬಿಟ್ಟು ಅದ್ರ ಬೇಸಿಸ್ ಮೇಲೆ ಆ ಸ್ಕೇಲ್ ಆಫ್ ಫೈನಾನ್ಸ್ ಇರುತ್ತೆ, ಅದ್ರ ಮೇಲೆ ಸಾಲವನ್ನು ನಿರ್ಧಾರ ಮಾಡ್ತಾರೆ ಎಷ್ಟು ಕೊಡ್ಬೋದು ಅನ್ನೋದನ್ನ. ಸರ್ ಅದು ನೀವು ಹಾಕಿರೋ ಬೆಳೆ ಮೇಲೆ ಹೋಗುತ್ತೆ ಸರ್, ನೀವು ಯಾವ ಬೆಳೆ ಹಾಕಿದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಸರ್ ಒಂದು ವರ್ಷಕ್ಕೆ 5 ಲಕ್ಷದ ಇವಾಗ ಇತ್ತೀಚಿನ ಬಜೆಟ್ ಪ್ರಕಾರ 5 ಲಕ್ಷದ ಒಳಗಡೆ ಆದ್ರೆ 7% ಇದೆ ಸರ್. ಸರ್ ಅದು ಕೋಆಪರೇಟಿವ್ ಬ್ಯಾಂಕ್ ಗಳಲ್ಲಿ ಕೇಳ್ಬೇಕಾಗತ್ತೆ. ಇಲ್ಲ ಸರ್, ಬಡ್ಡಿ ರಹಿತ ಅಂತ ಇಲ್ಲ, ಬೇಕಾದ್ರೆ 2nd ವರ್ಷದಿಂದ ಅದೇ ಸಬ್ವೆನ್ಷನ್ ಅಂತ ಬರುತ್ತೆ, 3% ಸಬ್ವೆನ್ಷನ್ ಇರುತ್ತೆ. ಇಲ್ಲ ಸರ್, ನಮ್ಮ ಹತ್ರಲ್ಲಿ ಹಾಗೆ ಅಂತ ಇಲ್ಲ, ಅದು ನೀವು ಡಿ ಸಿ ಸಿ ಬ್ಯಾಂಕ್ ನ ಕೇಳ್ಬೇಕಾಗತ್ತೆ ಸರ್ಕಾರ. ಒಳ್ಳೇದು ಚಂದ್ರು, ಕರೆ ಮಾಡಿದ್ದಕ್ಕೆ ವಂದನೆಗಳು. ಈಗ ಪುಟ್ಟ ಜಾಹೀರಾತು ವಿರಾಮ, ನಂತರ ನೇರ ಫೋನ್ ಇನ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದೊಂದು ಸುವರ್ಣ ಅವಕಾಶ, ಕರ್ನಾಟಕ ಬ್ಯಾಂಕ್ ವತಿಯಿಂದ ವಿಶೇಷ ಚಿನ್ನದ ಸಾಲದ ಅಭಿಯಾನ. ನಿಮ್ಮ ಕನಸುಗಳಿಗೆ, ಹೂಡಿಕೆಗೆ ಅಥವಾ ತುರ್ತು ಸ್ಥಿತಿಗಳಿಗೆ ಗ್ರಾಹಕ ಸ್ನೇಹಿ ಯೋಜನೆಯ ಲಾಭವನ್ನ ಪಡೆಯಿರಿ. ತ್ವರಿತ ಮಂಜೂರಾತಿ, ಪ್ರತಿ ಗ್ರಾಮ್ಗೆ 5,000 ರೂಪಾಯಿಗೂ ಹೆಚ್ಚು, 76 ಪೈಸೆಗಿಂತ ಕಡಿಮೆ ಬಡ್ಡಿ, ಆರ್ಟಿಸಿ ರಹಿತ ಕೃಷಿ ಚಿನ್ನದ ಸಾಲ, ಶೂನ್ಯ ಸಂಸ್ಕರಣಾ ಮತ್ತು ನಿರ್ವಹಣಾ ವೆಚ್ಚ, ಬುಲೆಟ್ ಮರುಪಾವತಿ ಸೌಲಭ್ಯ. ಇದು ಸೀಮಿತ ಅವಧಿಯ ಯೋಜನೆ. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ, ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳಿ. ಕೇಳುಗರೆ, ರೈತರ ಅಭಿವೃದ್ಧಿಗೆ ಬ್ಯಾಂಕಿನ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ನನ್ನ ಜೊತೆಯಲ್ಲಿದ್ದಾರೆ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಸಹಾಯಕ ಮಹಾಪ್ರಬಂಧಕರಾದ ಮೈಸೂರಿನ ಡಾಕ್ಟರ್ ಟಿ ಆರ್ ಅರುಣ್ ಅವರು, ಹಾಗೆ ಕೃಷಿ ಅಧಿಕಾರಿ ಆರ್ ಚಂದನ ಅವರು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾನು ವೆಂಕಟೇಶ್, ಲಕ್ಷ್ಮೀಪುರ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ. ಹೇಳಿ ವೆಂಕಟೇಶ್. ಕೆ ಶಿವಮೂರ್ತಿ ಅವ್ರಿಗೆ ಮತ್ತೆ ನಮಸ್ಕಾರ, ಮತ್ತೆ ಬ್ಯಾಂಕ್ ಅಧಿಕಾರಿಗಳು ನಮಸ್ಕಾರ. ನಮಸ್ಕಾರ ಹೇಳಿ. ಶತಮಾನ ಪೌರ ಬ್ಯಾಂಕ್ ಅಭಿನಂದನೆಗಳು ಸರ್. ಧನ್ಯವಾದಗಳು ಸರ್. ನಮ್ದು 2 ಪ್ರಶ್ನೆ ಇದೆ. ಒಂದು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡ್ಕೊಳ್ಳಕ್ಕೆ ಎಷ್ಟು ಜಮೀನು ಅರ್ಹತೆ ಎಷ್ಟಿರ್ಬೇಕು ಅಂತ. ಮತ್ತೆ ಇನ್ನೊಂದು ಏನಂದ್ರೆ ಸರ್, ಈಗ ನಾವು ನಿಮ್ ಬ್ಯಾಂಕಲ್ಲಿ ಒಂದು 5 ಲಕ್ಷ ಇಡ್ತೀವಿ ಅಂತ ಇಟ್ಕೊಳ್ಳಿ, ಬರೀ ಒಂದ್ ಸೈನ್ ಅಲ್ಲಿ ಇಟ್ಕೊತೀರಿ, ನಾವು 1 ಲಕ್ಷ ಸಾಲ ತಗೋಬೇಕಾದ್ರೆ 16 ಸೈನ್ ಮಾಡ್ಬೇಕು ಮತ್ತೆ 1 ತಿಂಗಳಾನ್ಗಟ್ಲೆ ಅಲಿಬೇಕಲ್ಲ, ಏನ್ ಸಾರ್ ವ್ಯತ್ಯಾಸ? ಅಲ್ಲಲ್ಲ, ಸಾಲ ನೋಡಿ, ಯಾವುದೇ ಇದ್ರು ಕೂಡ ಕಾಂಟ್ರಾಕ್ಟ್ ಅಂತ ಇರುತ್ತೆ. ನೀವು ಇಡಬೇಕಾದ್ರೂ ಕೂಡ ಕಾಂಟ್ರಾಕ್ಟೇ ನಾವು ಬ್ಯಾಂಕಿಂದ ಮಾಡಿಕೊಡೋದು, ಅದಕ್ಕೆ ಒಂದು 2-3 ಕಡೆ ಸೈನ್ ಮಾಡಲೇಬೇಕು. ನಿಮ್ಮ KYC ಎಲ್ಲ ಇದನ್ನು ಕೂಡ ನೀವು ಕೊಡಬೇಕಾಗತ್ತೆ. ನಾವು ಹಾಗೆ ಹಣವನ್ನು ತಗೊಳ್ಳೋದಿಲ್ಲ. ಹಣ ಕೊಡಬೇಕಾದ್ರೆ ಅದು ಏನಂತ ಹೇಳಿದ್ರೆ, ಸಾರ್ವಜನಿಕರ ಹಣವನ್ನು ನಾವು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಏನು ಕೇಳ್ತಿದ್ದೀನಿ ಅಂದರೆ, 1 ಕೋಟಿ ಪ್ರಾಪರ್ಟಿ ನಾನು ಮಡ್ಬಿಟ್ರೆ 1.5 ಲಕ್ಷ ಸಾಲ ತಗೋಬೇಕಾರೆ, ನಾನೇ ಇದೇ ಬ್ರ್ಯಾಂಚ್ ನಮ್ಮ ಇದು ಸಿದ್ದಲಿಂಗಪುರ ಬರುತ್ತೆ, ಮೈಸೂರು ತಾಲೂಕು, 1 ತಿಂಗಳು ಅಲ್ದು ಮತ್ತೆ ನಾನು ಆಮೇಲೆ 1 ತಿಂಗಳು ಆದ್ಮೇಲೆ ಒಂದು ಸುಮಾರು ಹತ್ತರ್ಬೇಕು ಇತ್ತರ್ಬೇಕು ಅಂತ ಈ ತಾರತಮ್ಯ ಮಾಡ್ತಾರಲ್ಲ, ಯಾಕೆ ಸರ್? ಅದೇ ನಾನು ಅದೇ ಬ್ಯಾಂಕಲ್ಲಿ 1 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಇದು ಮಾಡೋದಕ್ಕೆ ಹೋದ್ರೆ ಏನು ಕೇಳಿಲ್ಲ ಸರ್. 5 ಲಕ್ಷ ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡ್ರು, 2 ಸೈನ್ ಮಾಡಿಸ್ಕೊಂಡ್ರು, ಬಾಂಡ್ ಕೊಟ್ರು. ಇದು ನಮ್ಗೆ ಸಾರ್ವಜನಿಕರಿಗೆ ಮತ್ತೆ ನಮ್ಮ ರೈತ ಬಂದವ್ರಿಗೆ ಒಂದು ಸ್ವಲ್ಪ ಮುಜುಗರ ತರಿಕಿಲ್ಲ ಸರ್. ಅಲ್ಲ, ನಿಜವಾಗ್ಲೂ ನೀವು ಹೇಳ್ತಿರೋದು ನಾವು ಅರ್ಥ ಮಾಡ್ಕೊಳ್ತೀನಿ. ಏನಂದ್ರೆ, ಸಾರ್ವಜನಿಕರ ಹಣವನ್ನು ನಾವು ಸಾಲವಾಗಿ ಕೊಡೋದು, ಹಾಗೆ ಸ್ವಲ್ಪ ಮುಂಜಾಗ್ರತೆ ಕ್ರಮ ತೊಗೊಳ್ತಾರೆ ಬ್ಯಾಂಕ್ನಲ್ಲಿ, ನಾವು ತೊಗೊಳ್ತೀವಿ. ಆದರೆ ನಿಮಗೆ ತುಂಬ ಏನಾದ್ರು ಇದಾಗಿತ್ತು ಅಂತ ಹೇಳಿದ್ರೆ, ನಮ್ಮ ವಲಯ ಕಚೇರಿಗೆ ನೀವು ಸಂಪರ್ಕ ಮಾಡಿದ್ರೆ ಅದನ್ನು ಶೀಘ್ರ ಪರಿಹಾರ ಮಾಡ್ಲಿಕ್ಕೆ ನಾವೆಲ್ಲ ರೀತಿ ಸಿದ್ಧ ಇದ್ದೀವಿ. ಅದೇ ಸರ್, ಅದಕ್ಕೆ ಅದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಹೇಳಿಲ್ಲ ಸರ್. ಹಾಂ ಸರ್, ಇದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ, ಸೊ ಇವಾಗ 5 ಲಕ್ಷ ತನಕ ಮಿತಿ ಕೊಟ್ಟಿದ್ದಾರೆ. ನಿಮ್ಗೆ ಅಂದ್ರೆ ನೀವು ಕೇಳಿದ್ದು ನಿಮ್ಗೆ ಎಷ್ಟು ಎಕರೆ ಇರ್ಬೇಕಂತ ಅಲ್ವಾ? ಒಬ್ಬ ರೈತನಿಗೆ ಎಷ್ಟು ಎಕರೆ ಇರಬೇಕು ಕಿಸಾನ್ ಕ್ರೆಡಿಟ್ ತಗೋಬೇಕು ಅಂದ್ರೆ? ಸರ್, ಇಷ್ಟೇ? ಹಾಂ, ಇಷ್ಟೇ ಎಕರೆ ಅಂತ ಏನಿಲ್ಲ ಸರ್, ಇವಾಗ ನೀವು ಯಾವ ಬೆಳೆ ಹಾಕಿದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಇವಾಗ ನೀವು ಬಾಳೆ ಹಾಕಿದ್ರೆ ನಿಮ್ಗೆ ಅದರಿಂದ ಇಳುವರಿ ಜಾಸ್ತಿ ಬರುತ್ತೆ, ಸೊ ಅದಕ್ಕೆ ನಾವು ಸಾಲ ಜಾಸ್ತಿ ಕೊಡ್ತೀವಿ. ಸೊ ಯಾವ ನೀವು ಎಷ್ಟು ಎಕರೆ ಇದೆ ಅದರಲ್ಲಿ ನೀವು ಯಾವ ಬೆಳೆ ಹಾಕಿದ್ದೀರಾ ಅದ್ರ ಮೇಲೆ ಮಿತಿನ ನಾವು ನಿಗದಿಪಡಿಸ್ತೀವಿ ಸರ್. ಒಳ್ಳೇದು ವೆಂಕಟೇಶ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು? ಬಂಗಾರದ ಮನಸ್ಸೇ ಕೇಶವಮೂರ್ತಿ ಸರ್ ಅವರಿಗೆ ಮಯಾಸ್ ಮಾಡುವ ನಮಸ್ಕಾರಗಳು ಸರ್. ನಮಸ್ತೆ ಮಹೇಶ್ ಅವ್ರೆ, ಹೇಳಿ. ಚಂದನ ಸಿಸ್ಟರ್ ಅವರು ಹಾಗೂ ಅರುಣ ಪ್ರಧಾನ ಅವ್ರಿಗೂ ನಮಸ್ತೆ ಸರ್. ನಮಸ್ತೆ ಹೇಳಿ. ನಂದು ಸಿಂಪಲ್ ಆಗಿ ಒಂದು ಪ್ರಶ್ನೆ, ಕೃಷಿ ಕಾರ್ಮಿಕರಿಗೆ ಏನಾರ ಯೋಜನೆಗಳು ಉಂಟಾ ಅಂತ ಸರ್? ಸರ್, ಕೃಷಿ ಕಾರ್ಮಿಕರು ಅಂದ್ರೆ ಯಾವ ರೀತಿ ಹೇಳ್ತಿದ್ದೀರಾ ನೀವು? ಈಗ ಎಕ್ಸಾಂಪಲ್, ನಮ್ ತಾತಿಂದ್ರ ಕಾಲದಿಂದ ನಾವು ವ್ಯವಸಾಯ ಇನ್ನೊಂದು ತೋಟ ಕೂಲಿ ಮಾಡ್ತೀವಿ ರೈತರ ಹತ್ರ, ನಮ್ಗೆ 1 ಗುಂಟೆನೂ ಆರ್ ಟಿ ಸಿ ಇರೋದಿಲ್ಲ ಮೇಡಮ್. ನಾವು ಕೃಷಿ ಕಾರ್ಮಿಕರು ಸರ್. ಹಾಗಿದ್ರೆ ನೀವು ಯಾವ್ದಾದ್ರು ಬೇರೆ ಯೋಜನೆ ಅಡಿಯಲ್ಲಿ ಹೋಗ್ಬೇಕು ಸರ್. ಕೃಷಿ ಅಂತ ಸಂಬಂಧಪಟ್ಟಂಗೆ ಜಮೀನ್ ಮೇಲೆ ನಾವು ಕೊಡೋದು, ನೀವು ಇವಾಗ ಬೇರೆ PMEGP ಅಂತ ಆಗ್ಲಿ ಅಥವಾ PMFME ಅಂತ ಹೇಳಿ ಹಾಗಿದಾವೆ, ಅವ್ ನಿಮ್ಮ ಹತ್ರ ಜಮೀನ್ ಇಲ್ಲ ಅಂದ್ರೂ ಕೊಡ್ತಾರೆ. ಸೊ ಅದು ನೀವು ಹಾಗೆ ಗವರ್ನಮೆಂಟ್ ಮೂಲಕ ಬರಬೇಕಾಗತ್ತೆ. ಹೌದು ಮೇಡಮ್, ಬೆಳಿಗ್ಗೆ ಕೆ ಸಮೃದ್ಧ ಸರ್ ಹೇಳಿದ್ರು ಕೆ ಸಿ ಸಿ ಕ್ರೆಡಿಟ್ ಕಾರ್ಡ್ ಅಲ್ಲಿ 5 ಲಕ್ಷ ರೂಪಾಯಿ ಜಾಬ್ ಇರುತ್ತೆ ಅಂತ. ಅದ್ ಕೇಳಿ ಖುಷಿ ಆಯ್ತು. ನಮ್ಗೂ ಜಮೀನ್ ಇಲ್ದಾಗ ಒಂದ್ 5,000 ಜಾಬ್ ಇರಂಗ್ ಆಗ್ಲಿ ಅಂತ ಅರ್ಥ ಇಲ್ಲ ಮೇಡಮ್. ಸರಿ, ಗೊತ್ತಾಯ್ತು ಗೊತ್ತಾಯ್ತು. ಓಕೆ, ಥ್ಯಾಂಕ್ ಯು. ಆಗ್ಲಿ ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಅಲ್ಲ ಸರ್, ನಮಸ್ತೆ ಸರ್. ಶ್ರೀರಂಗಪಟ್ಟಣ ತಾಲೂಕು ಮಂಡಕೊಪ್ಪಲು ರಾಧಾ ಅಂತ ಮಾತಾಡ್ತಾರೆ ಸರ್. ಹೇಳಿ ರಾಧಾ ಅವರೇ. ಸರ್, ನಮ್ದು ಅಡಿಕೆ ತೋಟ ಇದೆ 1/2 ಎಕರೆ. ಮಿನಿಮಮ್ ಎಷ್ಟು ಕೊಡ್ಬೋದು ಸಾಲ, ಮತ್ತೆ ಅದಕ್ಕೆ ಇಂಟ್ರೆಸ್ಟ್ ಎಷ್ಟು ಸರ್, ಕಟ್ಟು ತೀರ್ಸ್ಬೇಕಾದ್ರೆ ಇಷ್ಟೇ ಅವಧಿ ಅಂತೇನಾರು ಇದೆಯಾ? ಹಾ ಮೇಡಮ್, ನಮಸ್ತೆ. ಹೇಳಿ ಮೇಡಮ್. ಇದು ನೀವು ಅಡಿಕೆ ಎಷ್ಟು 1/2 ಎಕರೆ ಈಲ್ಡಿಂಗ್ ಇದೆ ಮೇಡಮ್, ಬರ್ತಿದೆ ಅದರಿಂದ ಇಳುವರಿ? ಬರ್ತಾ ಇದೆ ಮೇಡಮ್. ಸೊ ಇಳುವರಿ ಬರುತ್ತೆ ಅಂದ್ರೆ ಮೇಡಮ್, ನೀವು ಒಮ್ಮೆ ನಮ್ದು ಅಲ್ಲಿ ಸಿದ್ಲಿಂಗ್ಪುರ ಬ್ರಾಂಚ್ ನಿಮ್ಗೆ ಹತ್ರ ಆಗ್ಬಹುದು, ಅಲ್ಲೊಮ್ಮೆ ಕೇಳಿ ನೋಡಿ. ಯಾಕಂದ್ರೆ ಅದು ಸ್ಕೇಲ್ ಆಫ್ ಫೈನಾನ್ಸ್ ನೋಡಿ ಕೊಡ್ತಾರೆ. ಸ್ಕೇಲ್ ಆಫ್ ಫೈನಾನ್ಸ್ ಮೇಲೆ ಇವಾಗ ಕೃಷಿ ಪೋಸ್ಟ್ ಹಾರ್ವೆಸ್ಟ್ ಇನ್ಕಮ್ ಅಂತ ಹೇಳಿ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಒಂದು ಅಮೌಂಟ್ ಅಂತ ಹೇಳಿ ಕೊಡ್ತಾರೆ ನಿಮ್ಗೆ 1/2 ಎಕರೆ ಆದ್ರೆ. ಅದ್ ಅಂದ್ರೆ ನೀವು ಹೋಗಿ ಸಾಲ ಸೌಲಭ್ಯ ಪಡೆದಾಗೆ ಆ ಕಾರ್ಡ್ ಅನ್ನ ಕೊಡ್ತಾರೆ ಮೇಡಮ್. ಸೊ ಹಾ, ನೀವು ಹೋಗಿ ಬ್ರಾಂಚ್ ಅನ್ನ ಸಂಪರ್ಕಿಸಿ ನೋಡಿ. ಸೊ ಅಲ್ಲಿ ಹೇಳ್ತಾರೆ ನಿಮ್ಗೆ ಹೇಗೆ ಅಂತ. ಹಾ ಮೇಡಮ್, ಇದು ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೋತೀರಾ ಅಂದ್ರೆ ನಿಮ್ಗೆ ಗರಿಷ್ಠ ಅವಧಿ 5 ವರ್ಷ ಇದೆ. ಅಂದ್ರೆ 1 ವರ್ಷ ತನಕ ಕೊಟ್ಟಿರ್ತೀವಿ. 1 ವರ್ಷ ನೀವು ರಿನಿವಲ್ ಅಂತ ಹೇಳಿ ಮಾಡಿದ್ರೆ, ಅಂದ್ರೆ ಬಡ್ಡಿ ಎಲ್ಲ ಕಟ್ಟಿ ರಿನಿವಲ್ ಮಾಡಿಸಿದ ಮೇಲೆ 5 ವರ್ಷ ತನಕ ಗರಿಷ್ಠ ಅವಧಿ ಇರುತ್ತೆ. ವರ್ಷಕ್ಕೆ 5 ಲಕ್ಷದ ಒಳಗಡೆ ಆದ್ರೆ 7% ಇದೆ. 7% ಇದೆ ಮೇಡಮ್. ಒಳ್ಳೇದು ರಾಧಾ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಪ್ಪ? ಯೋಗೇಂದ್ರ ಪ್ರಸಾದ್, ಎಲ್ಸಿಗರ ಗ್ರಾಮ, ನಂಜನಗೂಡು ತಾಲೂಕಿನಿಂದ. ಹೇಳಿ ಯೋಗೇಂದ್ರ ಪ್ರಸಾದ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸರ್, ಇವಾಗ ನಾವು ಸ್ವಯಂ ಉದ್ಯೋಗ ಮಾಡ್ಬೇಕು ಅಂತ ಬಂಡೂರು ಕುರಿ ತರಬೇತಿ ಪಡೆದಿದ್ದೀವಿ. ಸಾಲ ಕೊಡ್ತಾ ಇಲ್ವಲ್ಲ ಸರ್ ಬ್ಯಾಂಕ್ನವರು? ಅಂದ್ರೆ ಸರ್, ಇವಾಗ ನೀವು ಬಂಡೂರು ಕುರಿ ತರಬೇತಿ ಪಡೆದಿದ್ದೀರಾ, ಆದ್ರೆ ಅದನ್ನ ಎಲ್ಲಿ ಮಾಡ್ತೀರಾ ಸರ್? ಜಮೀನ್ ಇದೆಯಾ ಅದನ್ನ ಮಾಡೋದಕ್ಕೆ? ಮಂಡ್ಯದಲ್ಲಿ ಮಾಡಿರೋದು. ಆ ತರಬೇತಿ ಅಲ್ಲ ಸರ್, ಇವಾಗ ನೀವು ಅದನ್ನ ಸಾಕಾಣಿಕೆ ಮಾಡ್ಬೇಕಂದ್ರು ಎಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಜಮೀನ್ ಏನಾದ್ರು ಇದೆಯಾ ಅದಕ್ಕೆ? ಜಮೀನಲ್ಲಿ ಮೇಡಮ್. ಜಮೀನ್ ಇಲ್ವಾ? ಜಮೀನ್ ಇದೆ. ಇದೆಯಾ? ಸೊ ಹಾಗಿದ್ರೆ ಇನ್ನು ಇದು ಒಂದು NLM ಅಂತ ಇದೆ ನೋಡಿ ಸರ್, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಹೇಳಿ. ನೀವು ಕುರಿ ಸಾಕಾಣಿಕೆ ಮಾಡ್ತೀರಾ ಅಂದ್ರೆ ಅದಕ್ಕೆ 50% ಸಬ್ಸಿಡಿ ಕೂಡ ಕೊಡ್ತಾರೆ. ಒಮ್ಮೆ ಇದು ವೆಟರ್ನರಿ ಆಫೀಸ್ ಇದೆಯಲ್ಲ ಮೈಸೂರಲ್ಲಿ, ಅಲ್ಲೊಮ್ಮೆ ಸಂಪರ್ಕಿಸಿ ನೋಡಿ ಸರ್, ನಿಮ್ಗೆ ಅಲ್ಲಿ ಉಪಯೋಗ ಆಗ್ಬೋದು. ಒಳ್ಳೇದು ಯೋಗೇಂದ್ರ ಪ್ರಸಾದ್, ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ಗುಳ್ಪಡೆ ತಾಲೂಕು ಸೋಮಳಿಯಿಂದ, ವೀರಭದ್ರ ಸ್ವಾಮಿ ಸರ್. ಹೇಳಿ ವೀರಭದ್ರ ಸ್ವಾಮಿಗಳ. ಸರ್, ಕರ್ನಾಟಕ ಬ್ಯಾಂಕ್ ನ ಅಧಿಕಾರಿಗಳಿಗೆ ನಮಸ್ಕಾರ. ನಮಸ್ಕಾರ ಹೇಳಿ ವೀರಭದ್ರ ಸ್ವಾಮಿ. ನಮ್ಮ ಕೇಶವಮೂರ್ತಿ ಸರ್ಗೂ ಕೂಡ ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಸರ್, ನಮ್ಮ ಗುಳ್ಪಡೆ ಬೆನ್ನಲ್ಲೂ ಕೂಡ ಕರ್ನಾಟಕ ಬ್ಯಾಂಕ್ ಇದೆ, ಅಲ್ಲಿ ನಾವು ಅಕೌಂಟ್ ಮಾಡಿಸಿಲ್ಲ. ಅಕೌಂಟ್ ಮಾಡಿಸಾದ ನಂತರ ನಮಗೆ ಸಾಲ ಸೌಲಭ್ಯಗಳು, ನಮ್ಮ ರೆಕಾರ್ಡ್ಸ್ ಎಲ್ಲ ತಗೊಂಡು ಕೊಡ್ತಕ್ಕಂಥ ಸಾಧ್ಯತೆಗಳಿದೆಯಾ? ಖಂಡಿತವಾಗಿಯೂ, ನೀವು ಶೀಘ್ರವಾಗಿ ಒಂದು ಖಾತೆಯನ್ನು ತೆರೆದ್ಬಿಟ್ಟು ನಂತರ ನಿಮಗೇನೇನು ಸಾಲ ಬೇಕು ಅಂತ ಅಲ್ಲಿ ಕೃಷಿ ಅಧಿಕಾರಿಯು ಕೂಡ ಇದ್ದಾರೆ, ಯಶಸ್ವಿನಿ ಅಂತ. ಅವರು ನೀವು ಭೇಟಿ ಮಾಡಿದಲ್ಲಿ ಎಲ್ಲ ದಾಖಲಾತಿ ಕೂಡಲೇ ಅದನ್ನ ವ್ಯವಸ್ಥೆ ಮಾಡ್ತಾರೆ. ಸರಿ ಸರ್, ನಾನೊಬ್ಬ ಕೃಷಿಕನಾಗಿರ್ಕೊಂಡು ನಮ್ಮ ಕೃಷಿ ಬಗ್ಗೆ ಕೆಲವು ಹೆಚ್ಚು ಹೊತ್ತು ಸಾಲ ಕೊಡಕ್ಕಂತ ವ್ಯವಸ್ಥೆ ಆಗ್ಬೇಕು ತಮ್ಮಿಂದ. ಖಂಡಿತವಾಗಿ. ನಾನೊಬ್ಬ PSUC ಬ್ಯಾಂಕ್ ಡೈರೆಕ್ಟರ್ ಆಗಿರ್ಕಂತ ಹೇಳ್ತಾ ಇದ್ದೀನಿ ತಮ್ಮ ಹತ್ರ. ಯಾಕೆಂದ್ರೆ ನಮ್ಮ ಸಹಕಾರ ಸಂಘಗಳಲ್ಲೂ ಕೂಡ ಶೂನ್ಯ ಬಡ್ಡಿ ದರದಲ್ಲಿ ಒಬ್ಬ ರೈತರಿಗೆ 3 ಲಕ್ಷ ತನಕ ಕೂಡ ನಾವು ಸಾಲ ವಿತರಣೆ ಮಾಡಿದೀವಿ. ನಮ್ಮ ಸೋಮಳ್ಳಿ PSUC ಬ್ಯಾಂಕಿಂದ ಒಂದು 7.5 ಕೋಟಿ ಸಾಲ ಕೊಟ್ಟಿದ್ದೀವಿ ರೈತರಿಗೆ. ಆದರೆ ಅದು ಸಾಲ್ತಾ ಇಲ್ಲ. ಯಾಕೆಂತಂದ್ರೆ ನಮ್ದು ಪರ್ಸೆಂಟೇಜು ಶೂನ್ಯ ಬಡ್ಡಿ ದರ ಆಗಿದೆ, ಆದರೂ ಕೂಡ ಜಾಸ್ತಿ ಅಮೌಂಟ್ ಕೊಡಕ್ ಆಗ್ತಾ ಇಲ್ಲ. ಆದ್ರೆ ನಾವು ಜಮೀನು ಏನ್ ಕೊಡ್ತಿದ್ದೀವಿ ನಾವು ದಾಖಲಾತಿಗಳ, ಅದ್ರ ಪ್ರಕಾರ ನೀವು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ರೈತರಿಗೆ ಜಾಸ್ತಿ ಸಾಲ ಕೊಡೋ ರೀತಿ ಅಂತ ಒಂದು ವ್ಯವಸ್ಥೆ ಆಗಂತ ಕಾರ್ಯಕ್ರಮ ಆಗ್ಬೇಕು ಸರ್ ತಮ್ಮಿಂದ. ಖಂಡಿತವಾಗಿಯೂ, ನಿಮ್ಮಂತ ನಮಗೆ ಏನು ಎಕ್ಸ್ಪೀರಿಯನ್ಸ್ಡ್ ಇರೋರಿಗೆ ನಮ್ಮ ಬ್ಯಾಂಕಿಗೆ ಬಂದ್ರೆ ತುಂಬಾ ಒಳ್ಳೇದು. ಖಂಡಿತವಾಗಿ ನೀವು ಹೇಳಿರೋ ರೀತಿಯಲ್ಲಿ ನಾವು ಎಲ್ಲ ಸೌಲಭ್ಯಗಳನ್ನು ನಿಮಗೆ ಮಾಡಿಕೊಡ್ತೇವೆ. ಗುಂಡ್ಲುಪೇಟೆ ಬ್ರಾಂಚ್ನಲ್ಲಿ ನಿಮಗೆ ನೀವು ಬಂದು ಸೌಲಭ್ಯ ಪಡೆಯಬಹುದು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಒಳ್ಳೇದು ವೀರಭದ್ರ ಸ್ವಾಮಿಗಳೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ, ಮಾತಾಡಿ. ಯಾರು, ಎಲ್ಲಿಂದ? ನಮಸ್ಕಾರ, ಆಕೇಶ ಮೂರ್ತಿ ಸಾಹೇಬ್ರೆ. ನಮಸ್ಕಾರ ಸರ್. ನಮಸ್ಕಾರ, ಶಿವಕುಮಾರ್ ಅಂತ ಹೇಳಿ. ಸರ್, ಏನ್ ಗೊತ್ತಾ, ಈಗ ಉದಾಹರಣೆಗೆ ಒಂದ್ ಬ್ಯಾಂಕ್ ಅಲ್ಲಿ ಒಂದು ಬೆಳೆ ಸಾಲ ತಗೊಂಡಿರ್ತೀವಿ, ಒಂದ್ 50,000 ಅಥವಾ 1 ಲಕ್ಷ, ಕ್ರೆಡಿಟ್ ಕಾರ್ಡ್ ಹೇಗೆ ತಗೊಳ್ಳೋದು? ಏನಿಲ್ಲ, ಆ ಒಂದು ಏನು ಕೆ ಸಿ ಸಿ ಏನಿದೆ ಕೃಷಿ ಕಾರ್ಡ್ ಅಂತ ಏನು ಸೌಲಭ್ಯ ಮಾಡಿಕೊಂಡಿದ್ದಲ್ಲಿ ನೀವು ಆ ಶಾಖೆಯನ್ನು ಸಂಪರ್ಕ ಮಾಡಿ ನನಗೆ ಕಾರ್ಡ್ ಬೇಕು ಅಂತ ಹೇಳಿದ್ರೆ ಅವರು ಅದನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ನೀವು ಕೇಳಬೇಕು ಬ್ರ್ಯಾಂಚಲ್ಲಿ, ಯಾವ ಬ್ರ್ಯಾಂಚಲ್ಲಿ? ಅಲ್ಲ ಸರ್, ಈಗ ಏನಾಗಿದೆ ಅಂದರೆ ನಮ್ಗೆ ಯಾವ ಕಾರ್ಡು ಕೊಟ್ಟಲ್ವಲ್ಲ, ಅದೇ ಯಾವ ಬ್ಯಾಂಕಲ್ಲಿ ಅಂತ ಕೇಳ್ತಾರೆ. ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎಲ್ಲ ಬ್ಯಾಂಕಲ್ಲೂ ಕೂಡ ಸೌಲಭ್ಯ ಇದೆ. ಅಲ್ಲಿ ನೀವು ಅಲ್ಲಿ ಇವ್ರು ಇರ್ತಾರಲ್ಲ ಮ್ಯಾನೇಜರ್ನ ಒಂದ್ಸರಿ ಭೇಟಿ ಮಾಡಿದ್ರೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅಲ್ಲ, ಅವರು ಲೋನ್ ಇದ್ರು ಮತ್ತೆ ರಿನ್ಯೂವಲ್ ಎಲ್ಲ ಆಗ್ತಿದ್ರು ಕೊಡ್ತಾರೆ ಕಾರ್ಡ್, ಅದು ಇದು ಕ್ರೆಡಿಟ್ ಕಾರ್ಡು ರಿನ್ಯೂವಲ್ ಆಗಿರ್ಬೇಕು, ಬಾಕಿ ಇರಬಾರ್ದು, ಬಾಕಿ ಯಾವುದು ಇರಲ್ಲ. ಅಂಥವ್ರಿಗೆ ಕ್ರೆಡಿಟ್ ಕಾರ್ಡ್ ತಗೋಬೋದಾ 5 ಲಕ್ಷದವರೆಗೆ? ಹಾಂ, ಅದು ನೋಡ್ತಾರೆ ಎಷ್ಟು ಏರಿಯಾ ಇದೆ ಅದೆಲ್ಲ ನೋಡ್ಬಿಟ್ಟು ಮಾಡ್ಕೊಡ್ತಾರೆ. ಏರಿಯಾದ ಮೇಲೆ ಡಿಪೆಂಡ್. ಓಕೆ ಸರ್, ಒಳ್ಳೆಯದು ಶಿವಕುಮಾರ್. ಈಗ ಒಂದು ಪುಟ್ಟ ಜಾಹೀರಾತು, ನಂತರ ನೇರ ಫೋನ್ ಇನ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದೊಂದು ಸುವರ್ಣ ಅವಕಾಶ, ಕರ್ನಾಟಕ ಬ್ಯಾಂಕ್ ವತಿಯಿಂದ ವಿಶೇಷ ಚಿನ್ನದ ಸಾಲದ ಅಭಿಯಾನ. ನಿಮ್ಮ ಕನಸುಗಳಿಗೆ, ಹೂಡಿಕೆಗೆ ಅಥವಾ ತುರ್ತು ಸ್ಥಿತಿಗಳಿಗೆ ಗ್ರಾಹಕ ಸ್ನೇಹಿ ಯೋಜನೆಯ ಲಾಭವನ್ನ ಪಡೆಯಿರಿ. ತ್ವರಿತ ಮಂಜೂರಾತಿ, ಪ್ರತಿ ಗ್ರಾಮ್ಗೆ 5,000 ರೂಪಾಯಿಗೂ ಹೆಚ್ಚು, 76 ಪೈಸೆಗಿಂತ ಕಡಿಮೆ ಬಡ್ಡಿ, ಆರ್ಟಿಸಿ ರಹಿತ ಕೃಷಿ ಚಿನ್ನದ ಸಾಲ, ಶೂನ್ಯ ಸಂಸ್ಕರಣಾ ಮತ್ತು ನಿರ್ವಹಣಾ ವೆಚ್ಚ, ಬುಲೆಟ್ ಮರುಪಾವತಿ ಸೌಲಭ್ಯ. ಇದು ಸೀಮಿತ ಅವಧಿಯ ಯೋಜನೆ. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ, ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳಿ. ರೈತರ ಅಭಿವೃದ್ಧಿಗೆ ಬ್ಯಾಂಕಿನ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ತಾವು ಆಲಿಸ್ತಾ ಇದ್ದೀರಿ. ನನ್ನ ಜೊತೆಯಲ್ಲಿದ್ದಾರೆ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ ಡಾಕ್ಟರ್ ಟಿ ಆರ್ ಅರುಣ್ ಹಾಗೂ ಕೃಷಿ ಅಧಿಕಾರಿ ಆರ್ ಚಂದನ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಮಾತಾಡಿ ಸರ್. ಸರ್ ನಮಸ್ತೆ, ಹೇಳಿ ಸರ್. ಸರ್, ನಾವು ಮೈಸೂರು ಡಿಸ್ಟ್ರಿಕ್ಟ್ ಪಿರಿಯಾಪಟ್ಟಣ ಇಂದ ಮಾತಾಡ್ತಾ ಇರೋದು. ಹೆಸರು ಕೇಳಿಸ್ತಿದೆ ಸರ್? ಹೆಸರು ತಮ್ದು? ಸರ್ ನಮ್ಮ ಹೆಸರು ನಂದಕುಮಾರ್ ಅಂತ ಹೇಳಿ. ಹೇಳಿ ನಂದಕುಮಾರ್. ಸರ್, ನಾವು ಒಂದು ಟ್ರ್ಯಾಕ್ಟರ್ ಖರೀದಿ ಮಾಡ್ಬೇಕು ಅಂತ ಇದೀವಿ. ಅದಕ್ಕೆ ನಿಮ್ಮಲ್ಲಿ ಯಾವ ತರ ಸೌಲಭ್ಯ ಇದೆ ಅಂತ ತಿಳ್ಕೋಬೇಕಾಗಿತ್ತು. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಅದರಲ್ಲಿ ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ ಕಾಸ್ಟ್ ಗಳೆಲ್ಲ ಹಾಕಿ ಕೊಟ್ರೆ ಅದ್ರದ್ದು 85% ನಾವು ಕೊಡ್ತೀವಿ ಸರ್ ಕೊಟೇಶನ್. ಏನು ಸರ್ ರಿಸರ್ವೇಷನ್ಸ್ ಅಂದ್ರೆ ಸರ್? ಅಂದ್ರೆ ಇಲ್ಲ ಇಲ್ಲ ಸರ್, ಹಾಗೇನು ಕನ್ಸಿಡರ್ ಮಾಡೋದಿಲ್ಲ ನಾವ್ ಅದನ್ನ. ಸೊ ಅದೇ ನಿಮ್ದು ಕೊಟೇಶನ್ಸ್ ಮೇಲೆ ಕೊಡ್ತೀವಿ. ಮತ್ತೆ ನಿಮ್ ಜಮೀನ್ ಎಷ್ಟಿದೆ, ಜಮೀನಲ್ಲಿ ಯಾವ ಬೆಳೆ ಹಾಕಿದಿರಾ ಅದ್ರ ಮೇಲೆ ಅಸೆಸ್ಮೆಂಟ್ ಮಾಡಿ ನಿಮ್ಗೆ ಎಷ್ಟು ಕೊಡಬಹುದು ಅನ್ನೋದ್ರ ಮೇಲೆ ಹೇಳಿ ನಾವು ನೋಡಿ ಹೇಳ್ತೀವಿ. ಡ್ರೈ ಲ್ಯಾಂಡ್ ಆದ್ರೂ ಕೊಡ್ತೀವಿ ಸರ್, ಡ್ರೈ ಲ್ಯಾಂಡ್ಗೂ ಕೊಡಬಹುದು. ಸರ್ ಇದು ಪಿರಿಯಾಪಟ್ಟಣದಲ್ಲಿ ನಮ್ದೊಂದು ಬ್ರಾಂಚ್ ಇರಬೇಕು, ಅಲ್ಲಿ ಹೋಗಿ ಸಂಪರ್ಕಿಸಿ. ಇದು ಇಯರ್ ಆದ್ರೆ ಮ್ಯಾಕ್ಸಿಮಮ್ 7 ವರ್ಷ ತನಕ ಕೊಡಬಹುದು ಸರ್. ಹಾ ಸರ್ ಹೌದು, ಹಾ ಮ್ಯಾಕ್ಸಿಮಮ್ 7 ಇಯರ್ಸ್ ತನಕ ಕೊಡ್ತೀವಿ. ಸರ್ ಸಲಕರಣೆಗಳನ್ನು ಸೇರಿಸಿ ಆದ್ರೆ ಸಾರಥಿ ಅಂತ ಹೇಳಿ ಕೊಡ್ತೀವಿ, ಸಲಕರಣೆಗಳಿಗೂ ಕೊಡ್ತೀವಿ, ಬರೀ ಇಂಜಿನ್ಗೂ ಕೊಡ್ತೀವಿ. ಸೊ ನೀವು ಬ್ರಾಂಚ್ ನಮಗೆ ಸಂಪರ್ಕಿಸಿದ್ರೆ ಪಿರಿಯಾಪಟ್ಟಣದಲ್ಲಿ ಅವ್ರು ನಿಮಗೆ ಫರ್ದರ್ ಡೀಟೇಲ್ಸ್ ಹೇಳ್ತಾರೆ ಸರ್. ಕೊಡ್ತೀವಿ ಸರ್, ಎಲ್ಲ ಎಲ್ಲ ಉಪಕರಣಗಳಿಗೂ ಹಾಗೂ ಟ್ರ್ಯಾಕ್ಟರ್ಗೂ ಕೊಡ್ತೀವಿ. ಒಳ್ಳೇದು. ಸರ್ ರೇಟ್ ಆಫ್ ಇಂಟ್ರೆಸ್ಟ್ ಇವಾಗ 10% ಇರ್ಬೇಕು ಸರ್, ಅಂದ್ರೆ ವರ್ಷಕ್ಕೊಮ್ಮೆ ಕಟ್ಟಬೇಕಾಗತ್ತೆ. ಹಾ ಹಾ ಹೌದು, 10% ಅಂತ. ಮೇಡಮ್ ಆಯ್ತು, ಓಕೆ. ಇದು ಬೇರೆ ಬ್ಯಾಂಕ್ ಅಲ್ಲಿ ಅದು 8% ಇದೆ ಮೇಡಮ್, ಪರ್ ಇಯರ್ಲಿ 8% ಅಂತ ಇದೆ. ನಿಮ್ಮಲ್ಲಿ ಹೇಗೆ 8% ಇಯರ್ಲಿನಾ? ನೀವು ಹೇಳ್ತಾ ಇರೋದು 10% ಹೇಳಿದ್ದು ಪರ್ ಮಂತ್ ಇಯರ್ಲಿ ಸರ್? ಇಯರ್ಲಿ ಇಯರ್ಲಿ 10%. ಬೇರೆ ಬ್ಯಾಂಕ್ ನಿಮ್ ಬ್ಯಾಂಕ್ ಅಲ್ಲಿ ಮೇಡಮ್ 2 ರೂಪೀಸ್ ಡಿಫ್ರೆನ್ಸ್ ಇದೆ. ಸರ್ ಅದು ಅಂದ್ರೆ ರೆಪೋ ರೇಟ್ಸ್ ಮೇಲೆ ಹೋಗುತ್ತೆ ಸರ್. ಇವಾಗ ನೋಡಿ ಕಡಿಮೆ ಮಾಡಿದ್ದಾರೆ, ರೆಪೋ ರೇಟ್ಸ್ ಕಡಿಮೆ ಮಾಡಿದ್ದಾರೆ 0.35%. ಸೊ ನೆಕ್ಸ್ಟ್ ತಿಂಗಳಿಂದ ನಮ್ಮಲ್ಲೂ ಕಡಿಮೆ ಆಗಬಹುದು ಇಂಟ್ರೆಸ್ಟ್ ರೇಟ್ಸ್. ಅದು ನೀವು ಹೋಗಿ ಬ್ರಾಂಚ್ ನಾಗ ಅಂದ್ರೆ ಏನಂದ್ರೆ ನಿಮ್ಮಲ್ಲಿ ನಾವು ಲೋನ್ ಮಾಡಿಸ್ಬೇಕಾದ್ರೆ ಈ ಪ್ಲಾನ್ ಅಲ್ಲಿ ಮಾಡ್ತಿರ್ತೀವಿ, ಏನೋ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಇಯರ್ಲಿ 10% ಅಂತ ಮಾಡ್ತಿರ್ತೀವಿ. ಬಟ್ ಅದು ಡಿಕ್ರೀಸ್ ಆದಾಗ ನಮ್ಗೆ ಹೆಂಗ ಗೊತ್ತಾಗುತ್ತೆ ನೀವು ಇದೇ ಪ್ಲಾನ್ ಅಪ್ಲೈ ಆಗುತ್ತಾ ಇಲ್ಲಾಂದ್ರೆ ಡಿಕ್ರೀಸ್ ಆಗಿರೋ ಪ್ಲಾನ್ ಅಲ್ಲಿ ನೀವು ತಗೊಂತೀರಾ? ಸರ್ ಅದು ಡಿಕ್ರೀಸ್ ಆಗೋದ್ರೆ ಹೋಗುತ್ತೆ ಸರ್, ಡಿಕ್ರೀಸ್ ಏನಾಗುತ್ತೆ ಅದು ಯೂನಿವರ್ಸಲ್ ಅಪ್ಲೈ ಆಗುತ್ತೆ. ಡಿಗ್ರೀಸ್ ಬೇಸಿಸ್ ಮೇಲೆ ಆಗುತ್ತೆ ಸರ್, ಆಗುತ್ತೆ ನಿಮ್ಗೆ. ಅಂದ್ರೆ ನೀವು ಕಟ್ಬೇಕಾದ್ರೆ ನಾವು ಹೇಳ್ತೀವಲ್ಲ, ನೀವು ಪ್ರತಿ ವರ್ಷ ಬಂದು ಕಟ್ಬೇಕಾದ್ರೆ ಇಷ್ಟು ಕಟ್ಬೇಕಂತ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳಿರ್ತೀವಿ ನಾವು ನಿಮ್ಗೆ. ಇಯರ್ಲಿ ಒನ್ಸ್ ಕಟ್ಬೇಕಾಗತ್ತೆ ಸರ್, ಇಯರ್ಲಿ ಒಮ್ಮೆ. ಇಂಟ್ರೆಸ್ಟ್ ಕಟ್ಬೇಕಾ ಇಲ್ಲಂತ ರೀಪೇಮೆಂಟ್ ಮಾಡ್ಬೇಕಾ? ಯಾವ ತರ ರಿನ್ಯೂವಲ್ ಏನು ಅಂತ ಗೊತ್ತಾಗಲಿಲ್ಲ. ಅದು ರೀಪೇಮೆಂಟ್ ಪೇಮೆಂಟ್ ಟ್ರ್ಯಾಕ್ಟರ್ಗೆ ಅಂತ ನೀವು ಹೇಳ್ತಿದ್ದೀರಲ್ವಾ, ಅದರಲ್ಲಿ ಅಸಲು ಮತ್ತು ಬಡ್ಡಿ ಅಂತ ಬರುತ್ತೆ. ಇವಾಗ ನಾವು 7 ಲಕ್ಷ ಕೊಟ್ಟಾಗ ನಿಮಗೆ 5 ಲಕ್ಷ ಕೊಟ್ಟಿದ್ರೆ ಅದು ವರ್ಷ ವರ್ಷ ಇಷ್ಟು ಅಂತ ನಾವು ಅಸಲೇ ಹೇಳ್ತೀವಿ. ಬಡ್ಡಿ ಎಷ್ಟು ಆಗಿರುತ್ತೆ ಬಡ್ಡಿ ಅದನ್ನ ನಾವು ಹೇಳ್ತೀವಿ, ಅದನ್ನ ಕಟ್ಟಬೇಕಾಗತ್ತೆ ಪ್ರತಿ ವರ್ಷ. ನಂದಕುಮಾರ್ ಅವರೇ, ಬೇರೆ ಜನ ಕಾಯ್ತಾ ಇದ್ದಾರೆ, ದಯಮಾಡಿ ತಾವು ಬ್ಯಾಂಕ್ ಅಲ್ಲಿ ಹೋಗಿ ದಯಮಾಡಿ ಉಳಿದ ವಿವರನ ತಗೊಳ್ಳಿ. ಅವ್ರು ಕೊಡ್ತೀವಿ ಅಂತ ಇದಾರಲ್ವಾ, ಕೊಡ್ತಾರೆ, ಹೋಗಿ ಬ್ಯಾಂಕ್ ಅಲ್ಲಿ ಮಾತಾಡಿಸ್ಕೊಳ್ಳಿ. ಆ ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ ಸರ್, ಈ ಬಾರಿಯ ಬಜೆಟ್ ಏನಿದೆಯಲ್ಲ ಅದು ರೈತ ಸ್ನೇಹಿ ಅಂತ ಹೇಳಲಾಗ್ತಾ ಇದೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಬಹುದು? ಖಂಡಿತವಾಗಿಯೂ. ಈ ರೀತಿ ಈ ವರ್ಷದ ಒಂದು ಬಜೆಟಲ್ಲಿ ಕೃಷಿ ಬಗ್ಗೆ ಬಹಳ ಒಂದು ಒತ್ತನ್ನು ಕೊಟ್ಟಿದ್ದಾರೆ. ಅದರಲ್ಲಿ 4 ಎಂಜಿನ್ಗಳನ್ನು ಅವರು ಗುರುತಿಸಿದ್ದಾರೆ, ಕೃಷಿ, MSME, ಹೂಡಿಕೆ ಮತ್ತು ರಫ್ತು ಅಂತ ಹೇಳಿ. ಆ ಕೃಷಿಯನ್ನು ಮೊದಲ ಆದ್ಯತೆಯಲ್ಲಿ ಅವರು ತಗೊಂಡಿದ್ದಾರೆ. ಉತ್ಪಾದನೆ ಹೆಚ್ಚಿನ ಮಾಡಲಿಕ್ಕೆ ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೂಡ ಒಳಗೊಂಡಿದೆ. ಅದನ್ನು ಅದರಲ್ಲಿ 100 ಜಿಲ್ಲೆಗಳನ್ನು ಭಾರತದಾದ್ಯಂತ ಅದನ್ನು ಸಹಭಾಗಿತ್ವದಲ್ಲಿ ಈ ಒಂದು ಯೋಜನೆಯಡಿ ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲದ ಲಭ್ಯತೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಏನು ತೂರ್ ಮತ್ತು ಉರಾದ್ ಮತ್ತು ಮಸೂರ್ ಏನು ಕಾಳುಗಳಿದ್ದಾವೆ, ದ್ವಿದಳ ಧಾನ್ಯಗಳಿಗೆ ಆತ್ಮನಿರ್ಭರತಾ ಮಿಷನ್ ಅಂತ ಅದು ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾ ಇದೆ. ನಫೆಡ್ ಮತ್ತು NCCF ಒಂದು ಏನು ಏಜೆನ್ಸಿ ಇದೆ, ಅದರ ಮೂಲಕ 4 ವರ್ಷಗಳಲ್ಲಿ ರೈತರಿಗೆ ನೀಡಲಾಗುವ 3 ಬೇಳೆಕಾಳುಗಳನ್ನು ಖರೀದಿಸಲು ಸಿದ್ಧವಾಗಿದೆ. ಹಾಗೆಯೇ ಕೂಡ ಒಂದು ಕೃಷಿಕರಿಗೆ ತುಂಬ ಒಂದು ಒಳ್ಳೆಯ ವಿಚಾರ ಅಂತ ಹೇಳಿದ್ರೆ, KCC ಕೃಷಿ ಏನು ಸಾಲ ಇತ್ತು, ಕಿಸಾನ್ ಕ್ರೆಡಿಟ್ ಕಾರ್ಡ್ 3 ಲಕ್ಷದಿಂದ ಆ ಮಿತಿಯನ್ನು 5 ಲಕ್ಷಕ್ಕೆ ಅದನ್ನು ಹೆಚ್ಚಳ ಮಾಡಿದ್ದಾರೆ. ಇದರಿಂದ ಬಹಳ ಜನ ರೈತರಿಗೆ ಉಪಯೋಗ ಆಗುತ್ತೆ. ಅದರಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಅಡಮಾನವನ್ನು ಮಾಡದೆ ಅವರಿಗೆ ಬೆಳೆ ಸಾಲವನ್ನು ಕೊಡಲಿಕ್ಕೆ ಒಂದು ಸೌಲಭ್ಯ ಮಾಡಿದ್ದಾರೆ. ಹಾಗೆಯೇ ತರಕಾರಿ ಮತ್ತು ಹಣ್ಣುಗಳ ಸಮಗ್ರ ಕಾರ್ಯಕ್ರಮ, ಹೆಚ್ಚಿನ ಇಳುವರಿ ನೀಡುವ ಬೀಜಗಳ ರಾಷ್ಟ್ರೀಯ ಮಿಷಿನ್ ಮತ್ತು 5 ವರ್ಷಗಳ ಹತ್ತಿ ಉತ್ಪಾದಕ ಮಿಷಿನ್, ಕೃಷಿ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಒಂದು ಉತ್ತೇಜನ ಕ್ರಮಗಳನ್ನು ಈ ಬಜೆಟಲ್ಲಿ ಸರ್ಕಾರ ಮಾಡಿದೆ. ನೀವೇನಾದ್ರು ಆ್ಯಡ್ ಮಾಡ್ಬೋದಾ ಚಂದನಾ ಅವರೇ? ಹಾಂ ಸರ್, ಸೊ ಮೊದಲನೇದಾಗಿ ಅವರು ಕೃಷಿನ ಪ್ರೈಮರಿ ಇಂಜಿನ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ ಬಜೆಟಲ್ಲಿ. ಮತ್ತು ಸೀತಾರಾಮನ್ ಅವರು ಹೇಳಿದಾಗೇ ಒಂದು ಅದೇ KCC ಅಂಡ್ರಲ್ಲಿ ಮಾಡಿದ್ದಾರೆ, ಹಾಗೆ ನಫೆಡ್ ಮತ್ತು NCCFನ ಉಪಯೋಗಿಸ್ಕೊಂಡು ಹೇಗೆ ಆತ್ಮನಿರ್ಭರ ಮಿಷನ್ನ ಕೃಷಿಗೆ ಕೂಡ ತರಬಹುದು ಅನ್ನೋದನ್ನೊಂದು ಅವರು ಹೇಳಿದ್ದಾರೆ. ಹಾಗೆ ಇದು ಧನಧಾನ್ಯ ಯೋಜನೆ, ಕೃಷಿ ಯೋಜನೆ ಅಂತ ಹೇಳಿ ಈ ಸುಗ್ಗಿ ನಂತರದ ಸಂಗ್ರಹಣೆ ಆಗಿರ್ಬೋದು, ಬೆಳೆ ವೈವಿಧ್ಯೀಕರಣ ಆಗಿರಬಹುದು, ಇದನ್ನೆಲ್ಲನೂ ಅಳವಡಿಸಿಕೊಳ್ಳೋದಕ್ಕೆ ಹಾಗೂ ನೀರಾವರಿ ಸೌಲಭ್ಯಗಳನ್ನ ಕೂಡ ಸುಧಾರಿಸೋದಕ್ಕೆ ಯೋಜನೆಗಳನ್ನ ರೂಪಿಸಿದ್ದಾರೆ ಈ ಸರಿ ಬಜೆಟ್ ಅಲ್ಲಿ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಹೇಳಿ, ಅಲ್ಲಿ ಮಾತಾಡಬೇಡಿ, ನನ್ನ ಜೊತೆ ಮಾತಾಡಿ. ನಮಸ್ಕಾರ, ಮಾತಾಡಿ ಅಮ್ಮ. ಸಾಲ ಕೇಳಿದ್ರೆ ಅಕೌಂಟ್ ಇರುತ್ತೋ ನಂಬರ, ನಾವು RTC ಕೊಡ್ತೀವಿ ಅಂದ್ರೆ ಸಾಲ ಕೊಡ್ತೀವಲ್ಲ ಸರ್ ನಿಮ್ಗೆ? ಯಾರು, ಎಲ್ಲಿಂದ ಮಾತಾಡ್ತಿರ್ತಾಯಿ? ನಾವು ಕೇರನಗರ ತಾಲೂಕು ಕಜ್ಜರೆಯಿಂದ. ಹೆಸರು? ಜಯಮ್ಮ. ಜಯಮ್ಮನವ್ರೆ, ಯಾವ ಬ್ಯಾಂಕ್ ಹೋಗಿದ್ರಿ? ಯಾರು ಸಾಲ ಕೊಡಲ್ಲ ಅಂದ್ರು ನಿಮ್ಗೆ? ಬ್ಯಾಂಕ್ಗಳಲ್ಲಿ RTC ಕೊಡ್ತೀವಿ ಅಂದ್ರೆ ಅವ್ರು ಸಾಲ ಕೊಡ್ತಾರೆ ಸರ್. ಆಮೇಲೆ ಗದ್ದೆ ದುಡ್ಡು ನಮ್ಗೆ ಹಾಕಿದ್ರು 1.5 ವರ್ಷ ಆಗದೆ, ಗದ್ದೆ ದುಡ್ಡು 2,000 ಹಾಕ್ತಾರಲ್ಲ ಅದು ನಮಗ್ ಗೊತ್ತಿಲ್ಲ ಸರ್. ಅದು ಗೊತ್ತಿಲ್ಲ, ಸೊಸೈಟಿಗೂ ಹಾಕ್ತಾರ ಸರ್, ಸೊಸೈಟಿಲಾರು ಕೊಡ್ತಾರೆ ಅಂತ ಸೊಸೈಟಿಲಿ ಹಾಕಿದ್ರು ಅಲ್ಲೂ ಸಾಲ ಬಂದು ಕೊಟ್ಟಿಲ್ಲ. ನಿಮ್ ತಾವ್ ಬಂದ್ರೆ ಏನಾದ್ರು ಕೊಟ್ಟಿರಾ ಸರ್? ಕರ್ನಾಟಕ ಬ್ಯಾಂಕ್ ಅಲ್ಲಿ RTC ಇದ್ರೆ ಸಾಲ ಕೊಡ್ತಾರಂತೆ, ಹತ್ರದಲ್ಲಿ ಯಾವ್ದಾದ್ರು ಬ್ಯಾಂಕ್ ಇದ್ರೆ. ಆಗ್ಲಿ, ಇವ್ರನ್ನೊಂದ್ಸರಿ ಸಂಪರ್ಕ ಮಾಡಿ ಜಯಮ್ಮನವ್ರೆ, ಸಮಯ ಆಗ್ತಾ ಇದೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಡಾಕ್ಟರ್ TR ಅರುಣ್ ಅವರೇ, ಏನಾದರೂ ಅಂತಿಮವಾಗಿ ಹೇಳೋದಕ್ಕೆ ಇಷ್ಟಪಟ್ಟರೆ ದಯಮಾಡಿ ಹೇಳಿಬಿಡಿ. ಈ ಒಂದು ರೈತರ ಜೊತೆಗೆ ಒಂದು ಸಂವಾದ ಒಳ್ಳೆಯ ಚೆನ್ನಾಗಿತ್ತು. ಭಾರತದಾದ್ಯಂತ ಕರ್ನಾಟಕ ಬ್ಯಾಂಕ್ 100 ವರ್ಷವನ್ನು ಸಂಪೂರ್ಣವಾಗಿ ಹೋದ ವರ್ಷ ಮುಗಿಸಿ ಈ ವರ್ಷ 101ನೇ ವರ್ಷಕ್ಕೆ ಕಾಲಿಟ್ಟಿರುವ ಈ ಒಂದು ಸಂದರ್ಭದಲ್ಲಿ ಇದೇ ತಿಂಗಳ 18ಕ್ಕೆ ಸಂಸ್ಥಾಪಕರ ದಿನಾಚರಣೆ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕೃಷಿಕರಿಗೆ ಯಾವ್ಯಾವ ರೀತಿ ಸೌಲಭ್ಯವನ್ನು ನಾವು ಕೊಡ್ಬೋದು ಅನ್ನೋ ಒಂದು ಈ ಒಂದು ವಿಷಯದಲ್ಲಿ ನೀವು ಹೇಳಿದ್ದಕ್ಕೆ ನಮಗೆ ತುಂಬ ನಾವು ಕೂಡ ಧನ್ಯವಾದಗಳನ್ನು ಹೇಳ್ತೇವೆ. ಭಾಳಷ್ಟು ಜನರಿಗೆ ಸಮಯ ಸಿಗದಲೇ ಇರೋದ್ರಿಂದ ಕರೆ ಸಿಕ್ಕಿಲ್ದಲೇ ಇರ್ಬೋದು. ನಿಮ್ಮ ಜೊತೆ ನೇರವಾಗಿ ಮಾತಾಡಬೇಕು ಅಂದರೆ ನಿಮ್ಮ ಫೋನ್ ನಂಬರ್ ಏನು ದಯಮಾಡಿ ಹೇಳಿ ಸರ್? ನನ್ನ ಒಂದು ಫೋನ್ ನಂಬರ್ 8 2 7 9 1 2 7 9 9 1 0. ಇನ್ನೊಮ್ಮೆ ಹೇಳ್ತೀರಾ? 8 2 9 1 2 7 9 9 1 0. ಇನ್ನೂ ಒಂದು ಸರಿ. 8 2 9 1 2 7 9